ಸಂಬಂಧಪಟ್ಟ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ 1-800-420-3. ಯಾವ ಭಾಷೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ? ಕೇಳಲ್ಲ. ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ. ಚಿತ್ರದುರ್ಗದ ಶ್ರೀ ಸದ್ಗುರು ಕಬೀರಾನಂದ ಆಶ್ರಮವು ಪರಂಪರೆಯಂತೆ ಪ್ರತಿ ವರ್ಷವೂ ಶಿವನಾಮ ಸಪ್ತಾಹವನ್ನು ಮಹಾಶಿವರಾತ್ರಿ ಸಮಯದಲ್ಲಿ ಆಚರಿಸುತ್ತಾ ಬರುತ್ತಿದೆ. ಇದೇ ತಿಂಗಳ 22ರ ಶನಿವಾರದಿಂದ ಆರಂಭವಾಗಿ 27ರ ಗುರುವಾರದವರೆಗೂ 95ನೇ ಮಹಾಶಿವರಾತ್ರಿ ಮಹೋತ್ಸವ ಕಬೀರಾನಂದ ಸ್ವಾಮಿ ಮಹಾವೇದಿಕೆಯಲ್ಲಿ ಜರುಗಲಿದೆ. ಪೀಠಾಧ್ಯಕ್ಷರಾದ ಸದ್ಗುರು ಶಿವಲಿಂಗಾನಂದ ಮಹಾಸ್ವಾಮಿಗಳು ನಾಡಿನ ಸಾಧು ಸಂತರನ್ನು, ಶ್ರೇಷ್ಠ ಸಾಹಿತಿಗಳನ್ನು, ವಿಚಾರವಂತರನ್ನು ಬರಮಾಡಿಕೊಂಡು ಮಹಾಶಿವರಾತ್ರಿಗೆ ಸಾಂಸ್ಕೃತಿಕ ನೆರವು ತರುತ್ತಿದ್ದಾರೆ. ಪ್ರತಿದಿನ ಕಾರ್ಯಕ್ರಮದ ನಂತರ ಪ್ರಸಾದ ವಿನಿಯೋಗವಿರುತ್ತದೆ. ಸರ್ವರು ಭಾಗವಹಿಸಿ ಕಬೀರಾನಂದ ಆಶ್ರಮದ ಮಹಾಶಿವರಾತ್ರಿ ಮಹೋತ್ಸವಕ್ಕೆ ಶುಭ ಕೋರುತ್ತಿರುವವರು ಎಂ ಹುಚ್ಚುರಾಯ ಶೆಟ್ಟಿ ಹಾಗೂ ಎಂ ಚಂದ್ರಶೇಖರ ಶೆಟ್ಟಿ ಕಾರ್ಯಕ್ರಮದಲ್ಲಿ ಶಶಿಧರ್ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಮೊದಲಿಗೆ ಕೆಲವು ಜಾಹೀರಾತುಗಳು. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸದನ್ನ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್? ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸದನ್ನ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಈಗ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ ಒಂದಿಗೆ ಪ್ಲಸ್ ಸ್ಟೇಸ್ಗೆ ಮಾತ್ರ ಇಂಟರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. ಮಣಪುರಂ ಗೋಲ್ಡ್ ನೊಂದಿಗೆ. ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ 1-800-420-3. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಇನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕ್ರಿಕೆಟ್ನ ವೀಕ್ಷಕ ವಿವರಣೆ ಮುಂದುವರೆಯಲಿದೆ. ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ ಹಾಗೂ ಇಂಟರ್ನೆಟ್ ಲೈವ್ ಸ್ಟ್ರೀಮ್ನಲ್ಲಿ ಕೇಳಬಹುದಾಗಿದೆ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಈರುಳ್ಳಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ರೈತ ಮಹಿಳೆ ಪ್ರೇಮಲತಾ ಅವರೊಂದಿಗಿನ ಸಂದರ್ಶನ, ನಂತರ ಮೇವಿನ ಮೌಲ್ಯವರ್ಧನೆ ಕುರಿತು ದಾವಣಗೆರೆ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದ ಡಾ ಜಿಕೆ ಜಯದೇವಪ್ಪ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಈರುಳ್ಳಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ರೈತ ಮಹಿಳೆ ಪ್ರೇಮಲತಾ ಅವರೊಂದಿಗಿನ ಸಂದರ್ಶನವನ್ನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಪ್ರೇಮಲತಾ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಈರುಳ್ಳಿ ಕೃಷಿಯನ್ನು ಮಾಡ್ತಾರೆ, ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದರೆ. ಪ್ರೇಮಲತಾ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೂ ನಮಸ್ಕಾರ. ನಮಸ್ಕಾರ ಸರ್. ಪ್ರೇಮಲತಾ ಅವರೇ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ನಾವೀಗಾಗಲೇ ಒಂದು 15-20 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಯಾಕೆ ಕೃಷಿ ಬದುಕು ಮಾಡ್ಬೇಕನ್ನಿಸ್ತು? ಹುಟ್ಟಿದ್ದಟ್ಟಿ ಹೊಲದ ಮನೆ ಕೆಲಸ ಸ, ಹಂಗಾಗಿ ಈಗ 15-20 ವರ್ಷದಿಂದ ಮಾಡ್ತಾ ಇದೀವಿ. ನಮ್ಮ ತವ್ರ ಮನೆಯಲ್ಲೂ ಹುಟ್ಟಿದ್ದಟ್ಟಿನ ಇದೇ ಸ ಬದುಕು. ನೀರಾವರಿ ಕೆಲಸ ಮಾಡ್ತಾ ಇದೀವಿ, ನೀರಾವರಿ ಕೆಲಸದವ್ರಿಗೆ ಕೊಟ್ರು, ಆದ್ರೂ ನೀರಾವರಿ ಕೆಲಸನೇ ಮಾಡ್ತಾ ಇದೀವಿ. ಈಗ 8-10 ವರ್ಷದಿಂದ ಮಾಡ್ತಾ ಇದೀವಿ. ಈಗ ಸದ್ಯಕ್ಕೆ ನೀರುಳ್ಳಿನೂ ಕಡಲೆ ಗಿಡ ಹಾಕಿದೀವಿ. ಮೊದಲು ಮದುವೆಯಾಗಕ್ಕಿಂತ ಮುಂಚೆ ನಿಮ್ಮ ತಂದೆಯವ್ರ ಮನೆಯಲ್ಲಿ ಏನೇನು ಕೆಲಸ ಮಾಡ್ತಿದ್ರಿ ಅಮ್ಮ ಜಮೀನಲ್ಲಿ? ಜಮೀನಲ್ಲಿ ನಾವು ಹತ್ತಿ ಸೂರ್ಯಕಾಂತಿ ನೀರುಳ್ಳಿ ಎಲ್ಲ ಬೆಳೀತಿದ್ವಿ ಸರ್. ಹಂಗಾಗಿನೂ ಇಲ್ಲಿನೂ ಅದನ್ನೇ ಬದುಕು ಮಾಡ್ತಾ ಇದ್ವಿ. ಇಲ್ಲಿ ಗಂಡನ ಮನೆಯಲ್ಲಿ ಜಮೀನು ಎಷ್ಟು ಎಕರೆ ಐತೆ ಅಮ್ಮ? ಒಂದ್ 2 ಎಕರೆ ಐತೆ ಸರ್. ನೀರಾವರಿನ ಬೆದ್ಲು ಜಮೀನ? ಬೆದ್ಲು ಒಂದ್ ಸ್ವಲ್ಪ ಐತೆ, ನೀರಾವರಿನೂ ಒಂದ್ ಸ್ವಲ್ಪ ಐತೆ. ಹಂಗಾಗಿ ನಾವು ನೀರಾವರಿನೇ ಮಾಡ್ತಾ ಇರೋದು ಈಗ. ಈಗ ಬೆದ್ಲು ಸ್ವಲ್ಪ ಐತೆ ಅಂದ್ರೆ ನೀರುಳ್ಳಿನೇ ವಾಸೆ. ಏನಂದ್ರೆ ಸ್ವಲ್ಪ ಅದು ರೇಟ್ ಜಾಸ್ತಿ ಇದ್ರೆ ಮಾತ್ರ ಒಂದ್ ಸ್ವಲ್ಪ ಇದಾಗುತ್ತೆ. ನಮಗೆ ರೈತರಿ ನೀರುಳ್ಳಿ ವಾಸೆ ಅಂತ ಆಗ್ತಾ ಇದೀವಿ. ಆದ್ರೂ ಅದು ಸ್ವಲ್ಪ ಬೆಳೆದ್ರೇನೆ ಇದಾಗುತ್ತೆ ನಮಗೆ. ಸ್ವಲ್ಪ ರೈತರಿಗೆ ಕಡಿಮೆ ಆದ್ರೇನು ಲಾಭ ಇರಲ್ಲ. ಈಗ ಈರುಳ್ಳಿ ಆಳು ಎಷ್ಟು ವರ್ಷದಿಂದ ಬೆಳೀತಾ ಇದ್ರ? ಆಗ ಈಗ 8 ವರ್ಷದಿಂದ ಬೆಳೀತಾ ಇದೀವಿ. ಹಂಗಾಗಿ ಈಗ 8 ವರ್ಷದಿಂದ ಹೋದ ವರ್ಷ ಒಂದ್ ಸ್ವಲ್ಪ ಪರವಾಗಿಲ್ಲ, ಈ ವರ್ಷ ಏನಾಯ್ತೋ. ಹಂಗಾಗಿ ಹಾಕಿದೀವಿ. ರೈತರಿಗೆ ಒಂದ್ ಸ್ವಲ್ಪ ರೇಟ್ ಆದ್ರೆ ಒಂದ್ ಸ್ವಲ್ಪ ಅನುಕೂಲ ಅನ್ಸುತ್ತೆ. ಈಗ ಈರುಳ್ಳಿ ನೀವು ಬೀಜ ಚೆಲ್ಲೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂತೀರ? ಎಲ್ಲ ಟಿಲ್ಲರ್ ಹೊಡೆಸಿ ಅರಗಿಸಿ ಒಂದ್ ಸ್ವಲ್ಪ ದನಿಂಗ್ ಗೊಬ್ಬರ ಇದನ್ನೆಲ್ಲ ಸಗಣಿ ಗೊಬ್ಬರ ಅಂತದೆಲ್ಲ ಹಾಕಿ ತಯಾರು ಮಾಡ್ತೀವಿ. ಆಮೇಲೆ ಇದನ್ನ ಬೀಜ ಚೆಲ್ತೀವಿ. ಬೀಜ ಚೆಲ್ಲಿ ಆಮೇಲೆ ಒಂದ್ ಸ್ವಲ್ಪ ಇದನ್ನೆಲ್ಲ ಕಳೆನಾಶಕ ಅದನ್ನೆಲ್ಲ ಹಾಕ್ತಿವಿ ಔಷಧಿನ. ಬೀಜನ ನೀವೇ ಬೆಳ್ಕೊಂತೀರ ಬೇರೆ ಕಡೆಯಿಂದ ಕೊಂಡ್ಕೊಂಡ್ ಬರ್ತಾರ? ಇದು ನಮ್ದು ರೈತರು ಮಾಡಿರೋದು ಏನಂತ ಇಳುವರಿ ಬರಲ್ಲ. ಹಂಗಾಗಿನ ನಾವು ಹೊರಗಡೆಯಿಂದಾನೆ ತರ್ತೀವಿ. ಅವು ಲೂಜ್ ಬೀಜ ಆದ್ರೆ ಒಂದ್ ಸ್ವಲ್ಪ 600 ರೂಪಾಯಿ 700 ರೂಪಾಯಿ ಇರುತ್ತೆ. ನಾವು ಅದು ಚೆನ್ನಾಗಿರಲ್ಲ ಅಂತ ಇದನ್ನೆಲ್ಲ ಪ್ಯಾಕೆಟ್ ಬೀಜನೇ ತರ್ತೀವಿ. ಈಗ ಇಳುವರಿ ಬರುತ್ತೆ ಅಂತ ಕೊಡ್ತಾರೆ. ಅದರಿಂದ ಲಾಭ ಬರುತ್ತೆ ಅನ್ನೋದಾದ್ರೆ ನಮಗೆ ಅನುಕೂಲ ಆಗುತ್ತೆ. ಈಗ ನೀವು ಹೊರಗಡೆಯಿಂದ ಬೀಜ ತಗೊಂಡ್ಬರ್ತೀವಿ ಅಂತ ಅಂದ್ರೆ ಸ್ವತಃ ನೀವೇ ಬೆಳ್ಕೊಂಡ್ರೆ ಖರ್ಚು ಕಡಿಮೆ ಆಗುತ್ತೆ. ಕೆಲವು ಸರಿ ಹೊರಗಡೆಯಿಂದ ಬೀಜ ತಂದಾಗ ಸರಿ ಗುಟ್ಟಲ್ಲ, ಸರಿ ಮೊಳಕೆ ಬರಲ್ಲ ಅಂತ ಎಲ್ಲ ಸಾಕಷ್ಟು ಕಂಪ್ಲೇಂಟ್ ಇರ್ತವೆ. ಈ ತರ ಯಾವ್ದೇ ರೀತಿ ತೊಂದರೆ ಆಗಲ್ಲ ಯಾವತ್ತು ನಿಮಗೆ? ತೊಂದರೆ ಆಗುತ್ತೆ, ಆದ್ರೆ ಮತ್ತೆ ಮತ್ತೆ ಅವರು ನಾವು ನಂಬಿ ಬೀಜ ಒಳ್ಳೆ ತರ್ತೀವಿ ಒಳ್ಳೆ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೂ ಒಂದೊಂದ್ಸರಿ ಹಿಂಗ ಆಗ್ಬಿಡುತ್ತೆ ರೈತರಿಗೆ. ನಾವು ಒಂದ್ಸರಿ ಅಲ್ಲಿದ್ರೆ 2 ಸರಿ ತಮ್ಮನ್ ಚೆಲ್ತೀವಿ. ನಾವ್ ಹಿಂಗ್ ಮತ್ತೆ ಅಂಗಡಿಯರ್ಗೆ ಹೋಗಿ ಹೇಳಿ ನೋಡು ಬೀಜ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಲ್ಲ ನಿಮ್ ನೆಲದ ಫಾಲ್ಟು ಅಂತ ಹೇಳ್ತಾರೆ. ಮತ್ತೆ ಆಮೇಲೆ ನಮಗೆ ಒಳ್ಳೆ ಬೀಜ ಕೊಡ್ತೀವಿ ಅಂತ ಕೊಡ್ತಾರೆ. ಅವನ್ನ ಒಳ್ಳೆ ಬೀಜ ಅಂತ ಕೊಡ್ತಾರೆ. ಹಂಗಾಗಿ ನಾವು ನಂಬಿ ತಗೊಬಂದ್ ಚೆಲ್ತೀವಿ. ಒಂದೊಂದ್ಸರಿ ಚೆನ್ನಾಗುತ್ತೆ, ಒಂದೊಂದ್ಸರಿ ಹೋಗ್ಬಿಡುತ್ತೆ. ನಿಮ್ ನೆಲ ಅಮ್ಮ ಅಂತ ಹೇಳ್ತಾರೆ. ನಮ್ ನೆಲದ ಫಾಲ್ಟು ಅನ್ನಕ್ಕೂ ಆಗಲ್ಲ, ಆಮೇಲೆ ಅವ್ರದ್ದು ಬೀಜ ಇದ್ ಫಾಲ್ಟ್ ಅಂತಾನು ಹೇಳಕ್ ಆಗಲ್ಲ. ಅಂದ್ರೆ ನೀವೇ ಬೆಳ್ಕೊಂಡ್ರೆ ನಿಮ್ ಬೀಜದ ಮೇಲೆ ನಿಮ್ಗೆ ನಂಬಿಕೆ ಇರುತ್ತೆ, ನಿಮ್ಮ ಚೆನ್ನಾಗಿ ಇಳುವರಿ ಬರಲ್ಲ ಅಂತ ಬೆಳೀತಿಲ್ಲ ನೀವು? ನಮ್ದು ಇಳುವರಿ ಬರುತ್ತೆ ಅಂತ ಬೆಳ್ಕೊಂಡ್ರೆ ನಮ್ ಬೀಜ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ನಾವು ನಂಬ್ಲೇಬೇಕಲ್ರಿ ಸರ್ ಅವ್ರು ಹೇಳಿದ್ದು. ಹಂಗಾಗಿ ನಾವು ಹೊರಗಡೆಯಿಂದಾನೆ ತರ್ತೀವಿ. ಹೊರಗಡೆಯಿಂದ ತಗೊಂಬಂದ್ರೆ ಏನ್ ರೇಟ್ ಬರ್ತಾವಮ್ಮ ಬೀಜ? 1 ಕೆಜಿ ಬೀಜ, 1 ಕೆಜಿ ಬೀಜ ಅಂದ್ರೆ ಪ್ಯಾಕೆಟ್ ಬೀಜ ಅಂದ್ರೆ 100-150 ಹಂಗ್ ಬೀಳುತ್ತೆ. ಇದು ಲೂಸ್ ಬೀಜ ಅಂದ್ರೆ 600-700 ಹಂಗ್ ಬೀಳುತ್ತೆ. ನೀವು ಲೂಸ್ ಬೀಜ ಹಾಕ್ತಾರ ಪ್ಯಾಕೆಟ್ ಬೀಜ ಹಾಕ್ತಾರ? ನಾವು ಲೂಸ್ ಬೀಜನು ತಂದು ಹಾಕಿದ್ವಿ, ಅದು ಸರಿ ಇರೋದಿಲ್ಲ, ಒಂದೊಂದ್ ಸರಿ ಇರ್ತವೆ. ಹಂಗಾಗಿ ಪ್ಯಾಕೆಟ್ ಬೀಜನೇ ತಂದು ಹಾಕೋದು. ಪ್ಯಾಕೆಟ್ ಬೀಜ ಹಾಕಿದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ? ಹಾ ಪರವಾಗಿಲ್ಲ, ಒಂದ್ ಸ್ವಲ್ಪ ಇಳುವರಿ ಬರುತ್ತೆ. ಆದ್ರೂ ಒಂದೊಂದ್ಸರಿ ರೇಟ್ ಇಲ್ದಾಗ ಕಮ್ಮಿ ಆಗ್ಬಿಟ್ರೆ ಹಿಂಗ್ ಮಳೆ ಬೆಳೆ ಇಲ್ದಾಗ ಕಮ್ಮಿ ಆಗ್ಬಿಡುತ್ತೆ ಅದು. ನಾನು ಈಗ ಪ್ರತಿ ವರ್ಷ 1 ಎಕರೆಯಲ್ಲಿ ಈರುಳ್ಳಿ ಬೆಳಿತೀರ? ಪ್ರತಿ ವರ್ಷ 1 ಎಕರೆ 1 ಎಕರೆಯಲ್ಲಿ ಬೆಳಿತೀವಿ. ಹಂಗಾಗಿ ನಾವು 1/2 ಎಕರೆಗೆ ಬೆಳೆದ್ರೆ 150 ಪ್ಯಾಕೆಟ್ 200 ಆಗ್ಬಹುದು. 1 ಎಕರೆಗೆ ಹಾಕಿದ್ರೆ 100 ಪ್ಯಾಕೆಟ್ 350 ಆಗ್ತವೆ. ಇಳುವರಿ ಬೀಜದ ಮೇಲೆ ಹೋಗುತ್ತೆ ಚೆನ್ನಾಗಿದ್ರೆ. ಹಾಗಿದ್ರೆ ಈಗ 1 ಎಕರೆಗೆ ಎಷ್ಟು ಬಿತ್ತನೆ ಬೀಜ ಚೆಲ್ತೀರ ನೀರುಳ್ಳಿ ಬೀಜನ? ನೀರುಳ್ಳಿ ಬೀಜ ಅಂತ ಅಂದ್ರೆ 1 ಎಕರೆಗೆ ಅಂತ ಅಂದ್ರೆ 1-6 ಕೆಜಿ 5 ಕೆಜಿ ಹಂಗ್ ಚೆಲ್ತಾರೆ. 1/2 ಎಕರೆಗೆ ಅಂದ್ರೆ 1.5 ಕೆಜಿ ಚೆಲ್ತಾರೆ. ಹಂಗಾಗಿ ನಾವು ಬೀಜ ನಮ್ ನೆಲ ತಿನ್ನುತ್ತೆ ಅನ್ನೋದಾದ್ರೆ 2.5 ಕೆಜಿ 3 ಕೆಜಿ ಚೆಲ್ತಾರೆ 1/2 ಎಕರೆಗೆ. ಬೀಜ ತಿಂದಿದ್ದಾದ್ರೆ 1-2 ಕೆಜಿ ಚೆಲ್ತಾರೆ 1/2 ಎಕರೆಗೆ. 1 ಎಕರೆಗೆ ಅಂದ್ರೆ 1.5 ಕೆಜಿ ಚೆಲ್ತಾರೆ. ಈಗ ಬೀಜ ತಿನ್ನುತ್ತ ಅಂದ್ರೆ ಬೇರುಳ ಆಡ್ತಾವಂತ ಸೀಮೆ ಹತ್ರ ಕಟ್ಕೊಂಡು ತಿಂತಾವಂತ? ಬೇರುಳ ತಿಂತಾವಂತ, ಸೀಮೆ ಏನು ತಿನ್ನಲ್ಲ. ಅವು ಒತ್ಕೊಂಡೋದ್ರು ಸೀಮೆ ಎಲ್ಲಾದ್ರೂ ಒಂದ್ ಹತ್ರ ಇಟ್ಟಿರ್ತವೆ, ಅವಷ್ಟು ಒಂದ್ ಹತ್ರನೇ ಹುಟ್ಟಿರ್ತವೆ. ಹಂಗಾಗಿ ಬೇರುಳ ಆಡ್ತಾವಂತಾನೆ ಚೆಲ್ಲರು ಹೆಚ್ಚಿಗೆ 6 ಕೆಜಿ ಚೆಲ್ತಾರೆ 1 ಎಕರೆಗೆ. ಈ ತರ ಬೇರುಳ ಆಡ್ತಾವಂತಂದ್ರೆ ಮುಂಚೆ ಏನಾದ್ರೂ ಭೂಮಿಗೆ ಪೋರೆಟ್ಟು ಆತರ ಚೆಲ್ಲಿ ಬೀಜ ಚೆಲ್ತಾರೆ ಅಂತದೇನ ನೀವು ಮಾಡೋದಿಲ್ಲ? ಬೇರುಳಕ್ಕೆ ಪೋರಟ್ ಅಂತ ಚೆಲ್ಲಿದ್ರೆ ಚೆನ್ನಾಗಿರೋದಿಲ್ಲ. ಏನಂದ್ರು ಬೀಜ ಹುಟ್ಟಿದ್ಮೇಲೆ ಚೆಲ್ಬೇಕು. ಹಂಗಾಗಿನ ನಾವು ಏನು ಚೆಲ್ಲಲ್ಲ, ಇದು ಹುಟ್ಟಿ ಒಂದ್ ಸ್ವಲ್ಪ ಮೊಳಕೆ ಆದಾಗ ನಾವು ಚೆಲ್ತೀವಿ. ಬೀಜ ಚೆಲ್ಲಿದ್ಮೇಲೆ ಇದ್ರೆಲ್ಲ ಈರುಳ್ಳಿ ಒಳಗಡೆ ಕೆಲವರು ಅಂತರ ಬೆಳೆಯಾಗಿ ಕೊತ್ತಂಬರಿ ಮೆಣಸಿನ ಗಿಡ ಇಂತವೆಲ್ಲ ಬೆಳಿತಾರೆ, ನೀವೇನಾದ್ರೂ ಬೆಳಿತೀರ? ನಾವು ಬೆಳಿತೀವಿ, ಕೊತ್ತಂಬರಿ ಬೆಳಿತೀವಿ, ಮೆಣಸಿನ ಗಿಡ ಎಲ್ಲ ಇಡ್ತೀವಿ, ಸೊಪ್ಪು ಈ ತರ ಎಲ್ಲಾನ. ಹಂಗಾಗಿ ನಾವು ಸೊಪ್ಪು ಈ ತರ ಎಲ್ಲ ಇಟ್ಟರೆ ನಮಗೆ ಒಂದ್ ಸ್ವಲ್ಪ ಹಿಂಗೆ ಸೊಪ್ಪು ಎಲ್ಲ ಮಾರಿದ್ರೆ ಹಿಂಗೆ ನಮ್ಗೆಲ್ಲ ಖರ್ಚಿಗೂ ಹಿಂಗೆ ಎಲ್ಲ ಆಗುತ್ತೆ. ನಮಗೆ ಮನೆಗೆ ರೇಷನ್ಗೂ ಅದಕ್ಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಎಲ್ಲ ಇಡ್ತೀವಿ. ಈ ತರ ಅಂತರ ಬೆಳೆಯಾಗಿ ಕೊತ್ತಂಬರಿ ಮೆಣಸಿನ ಗಿಡ ತರ ಬೆಳೆದಂತ ಅನುಕೂಲ ಅಂತೀರಾ? ಅನುಕೂಲನೇ ಮಗ, ಇದು ಮೆಣಸಿನಕಾಯಿ ಒಂದೊಂದ್ಸರಿ ರೇಟ್ ಆಗುತ್ತೆ, ನಾವೆಲ್ಲ ಹಣ್ಣುಗಾಯಿ ಮಾಡಿ ಇಟ್ಕೊಂಡ್ರೆ ಒಂದೊಂದ್ಸರಿ 120, 115 ಹಂಗೆಲ್ಲ ಕೆಜಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಮಾರಿದ್ರು ಈಗ 2 ರೂಪಾಯಿ 3 ರೂಪಾಯಿ ಇಂದನು 5 ರೂಪಾಯಿ ವರ್ಗೂ ಆಗುತ್ತೆ. ಹಂಗಾಗಿ ನಾವು ಕೊತ್ತಂಬರಿನೂ ಮೆಣಸಿನ ಗಿಡ ಇವೆಲ್ಲ ಬೆಳಿತೀವಿ. ಈಗ ಇದಕ್ಕೆಲ್ಲ ಸಾಕಷ್ಟು ಕಳೆ ಬೀಳುತ್ತಲ್ಲ, ಕಳೆ ಯಾವ ರೀತಿ ನಿಯಂತ್ರಣ ಮಾಡ್ತೀರಾ? ಕಳೆನಾಶಕ ಹೊಡಿತೀವಿ ಫಸ್ಟ್ ಗೆ, ಸರಿ ಕಳೆನಾಶಕ ಹೊಡಿತೀವಿ, ಆಮೇಲೆ ಮತ್ತೆ ಇನ್ನು ಕಳೆ ಬಿದ್ದೈತೆ ಅಂತ ಏನ್ ಹೊಡಿಯಲ್ಲ ನಾವು. ಹಂಗಾಗಿ ಗೆಡ್ಡೆ ಹಾಳಾಗುತ್ತೆ ಅಂತಂದು ಕೆಲವ್ರು ಹೊಡಿತಾರೆ, ಇಲ್ಲಾಂದ್ರೆ ಕೆಲವ್ರು ಹೊಡಿಯೋದೇ ಇಲ್ಲ. ಹಂಗಾಗಿ ಹಂಗೆ ತಗಸ್ತಾರೆ, ಕೆಲವ್ರು ತಗ್ಸ ಅಂತಾರು. ನಾವು ಒಂದ್ಸರಿ ಹೊಡೆದು ತೆಗಿತೀವಿ, ಹಂಗೆ ಕೈ ಕಳೆನೆ ಕೀಳ್ತೀವಿ ನಾವು. ಈ ತರ ಕಳೆನಾಶಕ ಸಿಂಪಡಣೆ ಮಾಡಿದ್ರೆ ಭೂಮಿ ಎಟ್ಟೆ ಬರುತ್ತೆ ಅಂತಾರೆ ಕೆಲವ್ ರೈತರು, ಈ ತರ ಹೊಡೆಯದಂತ ಅನುಕೂಲ ಅಂತ ಅನುಕೂಲ ಅಂತಾರೆ? ಒಂದ್ಸರಿ ಹೊಡೆದ್ರೆ ಚೆನ್ನಾಗಿರುತ್ತೆ, ಆದ್ರೆ ಮತ್ತೆ ಮತ್ತೆ 2-3 ಸರಿ ಹೊಡೆದ್ರೆ ಚೆನ್ನಾಗಿರೋದಿಲ್ಲ, ಅದು ಒಂಥರ ನೆಲನು ಕೆಡುತ್ತೆ, ಗೆಡ್ಡೆನು ಚೆನ್ನಾಗಿರೋದಿಲ್ಲ. ಕೆಲವರು ಗೆಡ್ಡೆ ಚೆನ್ನಾಗಿರುತ್ತೆ ಅಂತಂದೇಳಿ ಹೊಡೆಯೋದೇ ಇಲ್ಲ. ಹಂಗಾಗಿ ನಾವು ಒಂದ್ಸರಿನೇ ಹೊಡೆಯೋದು. ಒಂದ್ಸರಿ ಹೊಡೆದ್ರೆ ಯಾವ ರೀತಿ ತೊಂದರೆ ಆಗಲ್ಲ? ತೊಂದರೆ ಆಗಲ್ಲ, ಚೆನ್ನಾಗೂ ಇರುತ್ತೆ, ಮಳೆ ಬೆಳೆ ಚೆನ್ನಾಗಿ ಬಂದ್ರು ಗೆಡ್ಡೆ ಕೆಡೋದಿಲ್ಲ, ಶೇಪ್ ಆಗಿರುತ್ತೆ ಗೆಡ್ಡೆನು, ಚೆನ್ನಾಗಿರುತ್ತೆ. ಈಗ ಇದಕ್ಕೆಲ್ಲ ಮೇಲ್ ಗೊಬ್ಬರ ಕೊಡ್ತಾರೆ ಇಳುವರಿ ಚೆನ್ನಾಗಿ ಬರಲಿ ಅಂತ, ಎಷ್ಟು ಸರಿ ಕೊಡ್ತಾರೆ, ಏನೇನು ಗೊಬ್ಬರ ಕೊಡ್ತೀರಾ? ನಾವು ಫಸ್ಟ್ ಗೆ ಕಳೆ ತೆಗೆದ ನಂತರ ಒಂದ್ಸರಿ ವೀರ್ಯ ಕೊಡ್ತೀವಿ, ಒಂದ್ಸರಿ ಪಟಾಸು, ಒಂದ್ಸರಿ ಇವೆಲ್ಲನ ಒಂದು 4 ಸರಿ ಕೊಡ್ತೀವಿ ಗೊಬ್ಬರನ. ಹಂಗಾಗಿ ಚೆನ್ನಾಗೇ ಇರುತ್ತೆ. ಏನಂದ್ರೆ ನಾವು ಈಗ ಒಂದು 4 ಸರಿ ಕೊಟ್ಮೇಲೆ ತಿರು ಮೇಲೆ ಮೇಲೆ ಕೊಟ್ರೆ ಗರಿ ಎಲ್ಲ ಕೆಂಪಗಾಗೋದು, ಒಂಥರ ಚೆನ್ನಾಗಿರೋದಿಲ್ಲ. ಹಂಗಾಗಿ ಒಂದ್ 4 ಸರಿ ಕೊಡ್ತೀವಿ ನಾವು ಗೊಬ್ಬರನ. ಅಂದ್ರೆ ಈ ತರ ಮೇಲ್ ಗೊಬ್ಬರ ಕೊಡೋದಂತ ಅನುಕೂಲ ಅಂತ? ಅನುಕೂಲ ನಮಗೆ ಈ ತರ ಇನ್ನ ಕಳೆನಾಶಕ ಹೊಡೆಯೋದ್ಕಿನ್ನ ಮಾಮೂಲಿ ಹಿಂಗೆ ಔಷಧಿ ಹೊಡೆದ್ರು ಗೊಬ್ಬರ ಹಾಕಿದ್ರು ಚೆನ್ನಾಗೇ ಇರುತ್ತೆ ನೀರುಳ್ಳಿ. ಈಗ ಈರುಳ್ಳಿ ಸಾಕಷ್ಟು ರೋಗ ಬರುತ್ತೆ ಅಂತಾರೆ, ಏನೇನ್ ರೋಗ ಬರುತ್ತೆ? ಏನೇನ್ ರೋಗ ಅಂದ್ರೆ ಅದೆಲ್ಲ ಒಂಥರ ಮುಜ್ಜಿಗೆ ರೋಗ ಬರೋದು, ಒಂಥರ ಕೋತಿ ರೋಗ ಅಂತದ್ದು, ಮ್ಯಾಲೆಲ್ಲ ಸುಳಿ ಕೆಂಪಗಾಗೋದು ಅಂತದೆಲ್ಲ ನಾನಾ ತರದ್ದು ಒಂಥರ ಅವಕ್ಕು ಮನುಷ್ಯರಿಗೆ ಬಂದಂಗ ಕಾಯಿಲೆ ಬರ್ತಾನೆ ಇರುತ್ತೆ. ಹಂಗಾಗಿ ನಾವು ಔಷಧಿ ಹೊಡೆದ್ರೆ ಬರ್ತಾ ಬರ್ತಾ ಅದೆಲ್ಲಾನು ಆರೋಗುತ್ತೆ, ಚೆನ್ನಾಗಿರುತ್ತೆ ಗೆಡ್ಡೆನು. ಈಗ ಈ ತರ ರೋಗ ಈ ತರ ಔಷಧಿ ಹೊಡಿಬೇಕಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ನಮಗೆ ಈ ತರ ನಾವಾಗ್ಲೆ ಸಾಕಷ್ಟು ಬೆಳಿರ್ತೀವ, ಅನುಭವ ಇರುತ್ತೆ ಹಿಂಗೆ ಈ ತರ ಅಂತ ಕಿತ್ಕೊಂಡೋಗಿ ಅಂಗಡಿಯವರಿಗೆ ತೋರಿಸ್ತೀವಿ. ತೋರಿಸಿದ್ರೆ ಅವ್ರು ಈ ತರ ಆಗಿರುತ್ತಪ್ಪ, ಈ ತರ ಔಷಧಿ ಹೊಡಿಬೇಕಂತ ಕೊಡ್ತಾರೆ, ಆದ್ರೂ ನಾವ್ ಇದಕ್ಕೆ ಕಂಟ್ರೋಲ್ ಆಗುತ್ತಾ ಅಂತ ಕೇಳ್ತೀವಿ. ಇಲ್ಲಮ್ಮ ನಿಮ್ಗೆ ಅಷ್ಟು ಇದಾದ್ರೆ ಇನ್ನೊಂದ್ಸರಿ ಬರ್ರಿ ಅಂತ ಹೇಳ್ತಾರೆ. ಅಲ್ಲ ಸರ್, ನಮಗೆ ಅಗ್ಲ ಅನುಮಾನ ಬೇಡ, ನಮ್ಗೆ ಒಳ್ಳೆ ಔಷಧಿ ಕೊಡ್ರಿ ಅಂದ್ರೆ ಅವರು 1,000 ರೂಪಾಯಿ 1,500 ರೂಪಾಯಿ ಹಂಗೆಲ್ಲ ಔಷಧಿ ಕೊಡ್ತಾರೆ, ಹೊಡಿತೀವಿ, ಅದನ್ನು ಒಂಥರ ಆರೋಗುತ್ತ. ಈಗ ಇದು ಕಟಾವ್ ಮಾಡ್ಬೇಕಂದ್ರೆ ಎಷ್ಟು ತಿಂಗಳ ಅವಧಿ ಬೇಕಾಗುತ್ತೆ? ಕೀಳಕ್ ಬರ್ಲಿಕ್ಕೆ ಎಷ್ಟು ತಿಂಗಳ ಅವಧಿ ಬೇಕು? ಅದು ಜಲ್ದಿ ಬಂದ್ರೆ ಒಂದ್ 3-6 ತಿಂಗಳು, ಒಂದ್ ಸ್ವಲ್ಪ ಹಿಂಗೆ ಬಾಡ್ತಾ ಹಂಗೆ ಇದಾದ್ರೆ ನಲಗಿದ್ರೆ ಒಂದ್ 4 ತಿಂಗಳು ಬೇಕು ಸರ್. 3-4 ತಿಂಗಳು ಬೇಕು. ಈಗ ಈ ಕಟಾವ್ ಮಾಡಿದಂತ ಸಂದರ್ಭದಲ್ಲಿ ಏನಾದ್ರೂ ಮಳೆಗೆ ನೆಂದ್ರೆ ಗೆಡ್ಡೆ ಡ್ಯಾಮೇಜ್ ಆಗೋದು, ಸ್ಕಿನ್ ಔಟ್ ಆಗೋದು, ಈ ತರ ಏನಾದ್ರೂ ತೊಂದರೆ ಆಗುತ್ತಾ? ನೆಂದ್ರೆ ಆಗುತ್ತೆ ಸರ್, ಎಲ್ಲ ಮೇಲೆಲ್ಲ ಪರೆ ಹೋಗೋದು, ಸ್ಕಿನ್ ಔಟ್ ಆಗೋದು, ಆ ತರ ಎಲ್ಲ ಆಗುತ್ತೆ. ನಾವ್ ಅಂದ್ರೆ ಟಾರ್ಪಲ್ ಎಲ್ಲ ಗುಳ್ ತರ ಹಾಕಿ ಅದನ್ನೆಲ್ಲನ ಸೇಫ್ಟಿ ಮಾಡ್ತೀವಿ, ಪಾಕೆಟ್ ಎಲ್ಲ ಅದ್ರೊಳಗಡೆ ಹಿಡಿದು ಅದನ್ನೆಲ್ಲನ ಟಾರ್ಪಲ್ ಹಾಕಿ ಒದ್ದಿಸ್ತೀವಿ ಸರ್ ನಾವೆಲ್ಲ. ಈಗ ಭೂಮಿಲಿ ಕಿತ್ಮೇಲೆ ಅಲ್ಲಿ ಎಷ್ಟು ದಿವಸ ಒಣಗಿಸ್ತೀರ ಭೂಮಿಲಿ, ಜಮೀನಲ್ಲಿ? ಜಮೀನಲ್ಲಿ ಅಂದ್ರೆ ಒಂದ್ 2 ದಿವಸ ಬಿಡ್ತೀವಿ ಸರ್. 2 ದಿವಸ? ಹಾ, 2 ದಿವಸ ಬಿಡ್ತೀವಿ. ಜಮೀನಲ್ಲಿ ಬಿಟ್ಟಂತ ಸಂದರ್ಭದಲ್ಲಿ ಏನಾದ್ರೂ ಮಳೆ ಬಂದ್ರೆ ತೊಂದರೆ ಆಗುತ್ತಾ? ಅದು ಹಂಗೆ ಅರಿ ಮೇಲೆ ಇದ್ರೆ ಮಾತ್ರ ಏನಾಗಲ್ಲ. ಏನಾದ್ರೂ ನಾವು ಒಂದತ್ರ ಅಷ್ಟು ಗುಡ್ಡಿಗೆ ಹಾಕಿದ್ರೆ ಅಂದ್ರೆ ಅಷ್ಟು ಗೆಡ್ಡೆ ಎಲ್ಲ ಒಂಥರ ಬೆಂದಂಗಾಗಿ ಅದ್ ಕೆಟ್ಟೋಗುತ್ತೆ ಗೆಡ್ಡೆ ಎಲ್ಲ. 1 ದಿವಸ 2 ದಿವಸ ಬಂದ್ರೆ ಏನಾಗಲ್ಲ, ಒಂದು 6 ದಿನಗಟ್ಲೆ 3 ದಿನ 4 ದಿನ ಹಂಗಾದ್ರೆ ಹೊಲದ ಮೇಲೆ ಇದ್ರು ಎಲ್ಲ ಕೆಟ್ಟೋಗುತ್ತೆ, ಒಂಥರ ಎಲ್ಲ ಬೂಸ್ರು ಬಂದಂಗಾಗಿ ಬೆಳ್ಳುಗೆ. ಹಿಂಗ್ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತೀವಿ, ಆ ವಾರದಾಗ ಒಂದ್ ವಾರ ಇಡ್ಕೊಂಡ್ರೆ ಎಲ್ಲ ಕೆಟ್ಟೋಗುತ್ತೆ. ಕಣದಲ್ಲಿ ಎಲ್ಲ ಕೊಯ್ದು ಅದನ್ನೆಲ್ಲ ಮಾರ್ಕೆಟ್ಗೆ ತಲುಪಿಸೋದಕ್ಕಿಂತ ಮುಂಚೆ ಏನಾದ್ರು ಗ್ರೇಡ್ ಮಾಡ್ತೀರಾ ಇವನ್ನ? ಹ್ಞೂ ಸರ್ ಮಾಡ್ತೀವಿ. ಎಷ್ಟು ಗ್ರೇಡ್ ಮಾಡ್ತೀರಾ? ದೊಡ್ಡ ಐಟಮು, ಒಂದ್ ಸಣ್ಣ ಐಟಮು, ಒಂದು ಸೆಕೆಂಡ್ ಐಟಮ್, ಫಸ್ಟ್ನೇ ಐಟಮ್ ಅಂತ ಒಂದ್ 3 ಐಟಮ್ ಮಾಡ್ತೀವಿ ಸರ್. 3 ಐಟಮ್ ಮಾಡ್ತೀರಾ? ಈ ತರ ಐಟಮ್ ಮಾಡ್ತಾ ಹೋದ್ರೆ ಹೆಚ್ಚು ಅನುಕೂಲ ಅಂತೀರಾ? ಅನುಕೂಲ ಚೆನ್ನಾಗ್ ಸರ್. ನಮಗೆ ಇಲ್ಲಿ ಊರಾಗಂದ್ರೆ ಅಷ್ಟು ಒಂದೇ ತರಾನೇ ಕೊಡ್ರಿ ಅಂತ ಹೇಳ್ತಾರೆ, ಹಂಗಾಗಿ ನಾವು 3 ಐಟಮ್ ಮಾಡಿ ಬೆಂಗಳೂರಿಗೆ ಹಾಕ್ತಿವಿ. ಇಲ್ಲ ಆದ್ರೆ ಒಂಥರ ಅಷ್ಟು ಐಟಮ್ ಒಂದೇ ತರ ಕೇಳ್ತಾರಲ್ಲ, ಹಂಗಾಗಿ ನಮ್ಗೇನು ಉಳಿಯಲ್ಲ. ಈಗ ಇಲ್ಲೆಲ್ಲ ಈರುಳ್ಳಿ ಕೊಯ್ಲಿಕ್ಕೆ, ಈ ಕಳೆ ತೆಗಿಲಿಕ್ಕೆ, ಕೀಳಲಿಕ್ಕೆ ಇಲ್ಲೆಲ್ಲ ಕೂಲರ್ ಸಿಗ್ತಾರ ನಿಮ್ಗೆ? ನಮಗೆ ಕೂಲರ್ ಬಂಡಟ, ಆದ್ರೂ ನಾವು ಹಂಗೆ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಿರ್ತೀವಿ, ಆದ್ರೂ ಕೂಲರ್ದು ರೇಟ್ 100 ಇಲ್ದಲೇ ಯಾರು ಬರಲ್ಲ. ಹಂಗಾಗಿ ನಮಗೆ ಮತ್ತೆ ಹಿಂಗ್ ರೈತರಿಗೆ ರೇಟ್ ಸಿಕ್ಕರೆ ಮಾತ್ರ ಕೂಲರ್ಗೂ ಇದೆಲ್ಲ ಉಪಯೋಗ ಚೆನ್ನಾಗಿ. ಹಂಗಾಗಿ ನಾವು ಮತ್ತೆ ಒಂದು 6 ಗಂಟೆ ಮಳೆ ಇಟ್ಕೊಂಡು ಹಿಂಗೆಲ್ಲ ಕೆಟ್ಟೋದ್ರೆ ರೈತರಿಗೂ ಬಂಡಟ ಅಲ್ವಾ, ಕೂಲರ್ಗೆ ಏನ್ ಕೊಡಕ್ ಆಗುತ್ತೆ? ಕೂಲಿ ಎಷ್ಟು ನಡೆಯುತ್ತಮ್ಮ ನಿಮ್ಗೆ? ನಮಗೆ ಕೂಲಿ ಅಂದ್ರೆ ಒಂದ್ 100 ರಿಂದ 200 ವರ್ಗೂ ಸರ್. 100 ರೂಪಾಯಿ 200 ರೂಪಾಯಿ ಅಷ್ಟು ಕೂಲಿ ಕೊಟ್ಟು ನಿಮ್ಗೆ ಚೆನ್ನಾಗಿ ಇಳುವರಿ ಬಂದ್ರೆ ಮಾತ್ರ ಲಾಭ ಅಂತೀರಾ? ಲಾಭ ಅಂತೀವಿ. ನಾವಿಲ್ಲಾಂದ್ರೆ ಮತ್ತೆ ಅಲ್ಲೇ ಅಲ್ಲಿಗೆ ಆದ್ರೆ ರೈತರಿಗೆ ತುಂಬಾ ಲಾಸ್ ಆಗುತ್ತೆ. ಹಂಗಾಗಿ ನಮಗೆ ಒಂದ್ ಸ್ವಲ್ಪ ಏನು ರೇಟ್ ಮಾಡಿದ್ರೆ ಮಾತ್ರ ಬೆಂಗಳೂರಿಗೆ ಹಾಕಿದ್ರೆ ಹಂಗೆ ರೇಟ್ ಸಿಕ್ಕರೆ ಮಾತ್ರ ಚೆನ್ನಾಗಿ ಇಳುವರಿ ಬಂದು ಹಂಗಾಗಿ ಒಂದ್ ಸ್ವಲ್ಪ ನಮ್ಗೂ ಒಂದ್ 20 ರೂಪಾಯಿ ಬಂದ್ರೆ ತಾನೆ ನಮ್ಗೂ ಕೂಲಿಯರ್ಗೆ ಒಂದ್ಸಲ ಅನುಕೂಲ ಆಗೋದು. ಅಲ್ಲೇದ ಅಲ್ಲಿಗೆ ಅಂದ್ರೆ ನಮ್ಗೂ ತುಂಬಾ ಲಾಸ್ ಆಗುತ್ತೆ ರೈತರಿಗೆ. ನಿಮ್ ಜಮೀನಲ್ಲಿ ಎಷ್ಟು ಪ್ಯಾಕೆಟ್ ವರ್ಗ ಇಳುವರಿ ಬರ್ತಾ? ಒಂದ್ ಎಕರೆಗೆ ಅಂದ್ರೆ ಒಂದ್ 300-350 ರೂ ಬರುತ್ತೆ. ಈ ತರ 300-350 ಪ್ಯಾಕೆಟ್ ಇಳುವರಿ ಬಂದ್ರೆ ಒಳ್ಳೆ ಇಳುವರಿ ಅಂತೀರಾ? ಒಳ್ಳೆ ಇಳುವರಿ ಸರ್. ನಮ್ಗೆ ರೇಟ್ ಸಿಗ್ಬೇಕು. ಎಲ್ಲಿ ಮಾರಾಟ ಮಾಡ್ತೀರಾ? ನಾವು ಮಾರಾಟ ಅಂದ್ರೆ ಜಾಸ್ತಿ ಬೆಂಗಳೂರಲ್ಲಿ, ಇಲ್ಲಾದ್ರೆ ತುಂಬಾ ಕಡಿಮೆ ಕೇಳ್ತಾರೆ. ಹಂಗಾಗಿ ನಾವು 3 ಐಟಂ ಮಾಡಿ ಬೆಂಗಳೂರಲ್ಲೇ ಹಾಕೋದು. ಈಗ ಇಲ್ಲೇ ಟೌನ್ ನಲ್ಲಿ ಚಳ್ಳಕೆರೆಯಲ್ಲಿ ದುರ್ಗದಲ್ಲಿ ಇಲ್ಲೆಲ್ಲ ಮಾರಾಟ ಮಾಡೋದಿಲ್ಲ? ಮಾರಾಟ ಮಾಡಲ್ಲ ಸರ್, ಇಲ್ಲಿ ತುಂಬಾ ಕಡಿಮೆ ಕೇಳ್ತಾರೆ. ಹಂಗಾಗಿ ನಾವ್ ಅಲ್ಲೇನೆ ಹಾಕೋದು. ಇಲ್ಲೇ ಅಂದ್ರೆ ಎಲ್ಲ ಸಣ್ಣ ಸಣ್ಣ ಐಟಮ್ ಎಲ್ಲ ಆರಿಸಿ ನಮಗೆ ಬೇರೆ ಬೇರೆ ಮಾಡಿ ಅವೆಲ್ಲ ತೆಗ್ದಾಕ್ ಹೋಗ್ತಾರೆ ನಮ್ಗೆ. ಹಂಗಾಗಿ ಅಲ್ಲೇನೆ ಒಂದ್ ಸ್ವಲ್ಪ ಒಂದ್ 10 ರೂಪಾಯಿ ಹೆಚ್ಚಾಗಂದ್ರೆ ಏನ್ ಚೀಲಕ್ಕೆ ಒಂದ್ 50 ರೂಪಾಯಿ ಹೋಗುತ್ತೆ ಅಲ್ಲಿ. ಹಂಗಾಗಿ ನಾವು ತುಂಬಾ ಬಹಳ ಅಲ್ಲೇ ಹಾಕೋದು. ಅಂದ್ರೆ ಬೆಂಗಳೂರಿಗೆ ತಗೊಂಡು ಹೋದ್ರೆ ನಮಗೆ ಮಾಲಿ ತಕ್ಕಂತ ಬೆಲೆ ಸಿಗುತ್ತೆ. ತೂಕದಲ್ಲಿ ಯಾವ್ದೇ ರೀತಿ ಮೋಸ ಇರಲ್ಲ? ಮೋಸ ಇರಲ್ಲ. ಅಲ್ಲೇ ಆದ್ರೆ ಒಂದ್ ಹೆಣ್ಮಕ್ಳು ಹೋದ್ರು ತೂಕ ಮಾಡಿ ನಮಗೆ ಕರೆಕ್ಟಾಗಿ ಬಿಲ್ ಹಾಕೊಡ್ತಾರೆ. ಇಲ್ಲಿ ನಮಗೆ ತುಂಬಾ ರೈತರು ಹೆಂಗ್ ಲಾಸ್ ಮಾಡಿದ್ರು ಹೆಣ್ಮಕ್ಳು ಅನ್ನಲ್ಲ ಏನಿಲ್ಲ. ಹಂಗಾಗಿ ನಾವ್ ಇಲ್ಲಿ ಹಾಕಲ್ಲ ಜಾಸ್ತಿ, ಇಲ್ಲಿ ಮಾರಾಟ ಮಾಡೋದಿಲ್ಲ. ಏನ್ ರೇಟ್ ಸಿಕ್ಕ್ರೆ ರೈತರಿಗೆ ಅನುಕೂಲ ಅಂತೀರಾ? ನಮಗೆ ಒಂದು 1.5-2 ಸಿಕ್ಕ್ರೆ ತುಂಬಾ ತರ ಅನುಕೂಲ ಆಗುತ್ತೆ. ನಾವು 1 ರೊಳಗೆ ಅಂತಂದ್ರೆ ತುಂಬಾ ಲಾಸ್ ಆಗುತ್ತೆ ರೈತರಿಗೆ. ಹಂಗಾಗಿ ನಾವು ಏನಂದ್ರು ಅಲ್ಲೇ 1 ಮ್ಯಾಲೆ ಇರುತ್ತೆ ಅಂತಂದ್ ಬೆಂಗಳೂರಿಗೆ ಹೋಗ್ತೀವಿ ಸರ್. ಈಗ ಕಳೆದ ವರ್ಷ ಈರುಳ್ಳಿ ಏನ್ ರೇಟ್ ಸಿಕ್ಕಿತ್ತು ನಿಮ್ಗೆ? ಅವಾಗ 1,200, 1,700 ಹಂಗೆಲ್ಲ ಸಿಕ್ಕಿತ್ತು. ತುಂಬಾ ಲಾಸ್ ಆಗಿದ್ದಂದ್ರೆ ಬೇಸಿಗೆಯಲ್ಲಿ ಒಂದ್ ಸ್ವಲ್ಪ ಲಾಸ್ ಆಗಿತ್ತು, ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಪರವಾಗಿಲ್ಲ. ಹೋದ್ರ ಮಳೆಗಾಲದಲ್ಲಿ ಒಳ್ಳೆ ರೇಟ್ ಸಿಕ್ಕಿತ್ತು. ಮಳೆಗಾಲದಲ್ಲಿ ಒಳ್ಳೆ ರೇಟ್ ಸಿಕ್ಕಿತ್ತು. ಬೇಸಿಗೆ ಕಾಲದಲ್ಲಿ ಕಡಿಮೆ ಆಯ್ತು, ಕಡಿಮೆ ಆಗಿತ್ತು ಸ್ವಲ್ಪ. ಈಗ ಈ ವರ್ಷ ಈರುಳ್ಳಿ ಹಾಕಿದಿರ, ಈ ರೇಟ್ ಸಿಗೋ ಸಾಧ್ಯತೆ ಇದೆಯಾ ಅನ್ಸುತ್ತ? ಈ ಸರಿ ಐತೆ ಅನ್ಸುತ್ತೆ ಸ. ಏನೋ ಆಮೇಲೆ ನಾವ್ ಇವಾಗ ಸಿಗುತ್ತೆ ಅಂತಂದು ನಮ್ಮ ಮನೆ ಬರ ಸ, ನಾವ್ ಹಾಕಿದೀವಿ ಇವಾಗ ಏನು ಮಾಡಕ್ ಅಲ್ಲಿ. ಇವಾಗ ಐತೆ ರೇಟ್ ಇರೋದೇನ, ಆದ್ರೆ ಮುಂದೆ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ಗೊತ್ತಿರಲ್ಲ. ಆದ್ರೆ ಇವಾಗ ರೇಟ್ ಐತ ಅಂತ ಹಾಕಿದೀವಿ. ಇನ್ನ ಕೀಳಕ್ ಬರ್ಬೇಕಂದ್ರೆ ಎಷ್ಟ್ ತಿಂಗಳು ಅವಧಿ ಬೇಕಾಗತ್ತಮ್ಮ? ಕೀಳ್ಬೇಕಂದ್ರೆ ಇನ್ನೂ ಒಂದು 2 ತಿಂಗಳು ಆಗೈತ್ ಸರ್. ಇನ್ನೂ ಒಂದ್ 2 ಬೇಕು. ಬೇಕಾಗತ್ತೆ. ಬೇಕು. ಈಗ ನಿಮ್ಗೆ ಟೌನ್ ಹತ್ರ ಇರೋದ್ರಿಂದ ಈ ತರಕಾರಿ ಹೂವ ಎಲ್ಲ ಬೆಳೆದ್ರೆ ಅನುಕೂಲ ಆಗುತ್ತಲ್ಲ, ಯಾಕೆ ಬೆಳಿಬಾರ್ದು? ಬೆಳಿಬಾರ್ದು ಅಂತಂದ್ರೆ ನಮಗೆ ಇವಾಗ 150 ರೂಪಾಯಿ 200 ರೂಪಾಯಿ ಕೂಲಿ ಕೊಟ್ಟು ಕೊಯ್ಸ್ಬೇಕು, ಅವನ್ನೆಲ್ಲ ಕಟ್ಟಿಸ್ಬೇಕು, ಅದ್ರಾಗೆ ಹೂವಿನ ಉಳಿಯಲ್ಲ. ಹಂಗಾಗಿ ನಾವು ಇದನ್ನೇ ಮೇಲು ಅಂತ ನೀರುಳ್ಳಿನೇ ಹಾಕ್ತಾ ಇದೀವಿ. ಈ ತರಕಾರಿ ಬೆಳೆದಲ್ಲ, ಟೊಮೊಟೊ, ಮೆಣಸಿನ್ಕಾಯಿ, ಬದನೆಕಾಯಿ ಈ ತರ ಎಲ್ಲ ಬೆಳಿಬಹುದಲ್ಲ, ಯಾಕೆ ಬೆಳಿಬಾರ್ದು? ಅದು ಒಂದೊಂದ್ಸರಿ ರೇಟ್ ಸಿಗುತ್ತೆ, ಒಂದೊಂದ್ಸರಿ ರೇಟ್ ಸಿಗದೇ ಇಲ್ಲ. ಮಳೆಗಾಲಲ್ಲಿ ಫುಲ್ ಕಡಿಮೆನೆ ಆಗೋಗುತ್ತೆ. ಬೇಸಿಗೆಯಲ್ಲಿ ನಾವು ಹಾಕಿರ್ತೀವಿ, ನಾವು ಬರೋಷ್ಟರಲ್ಲಿ ತುಂಬಾ ಕಡಿಮೆ ಆಗೋಗಿರುತ್ತೆ. ಹಂಗಾಗಿ ನಾವು ಜಾಸ್ತಿ ಹಾಕಲ್ಲ ಮಳೆಗಾಲದಲ್ಲಿ, ಬರೀ ನೀರುಳ್ಳಿನೇ ಹಾಕ್. ನೀರುಳ್ಳಿ, ಕೊತ್ತಂಬರಿ ಇಂಥದೆಲ್ಲ, ಮೆಣಸಿನ ಗಿಡ ಅದಾದ್ರೆ ಒಂದ್ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ರೈತರಿಗೆ, ಅದನ್ನೇ ಜಾಸ್ತಿ ಬೆಳೆಯೋದ್ ನಾವು. ಈಗ ಈರುಳ್ಳಿ, ರಾಗಿ, ಭತ್ತ, ಶೇಂಗಾ ಇವೆಲ್ಲ ಒಂದ್ಸರಿ ರೇಟ್ ಸಿಗುತ್ತೆ, ಒಂದ್ಸರಿ ರೇಟ್ ಸಿಗಲ್ಲ, ಯಾಕೆ ಈ ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ ಈ ತರ ತೋಟಗಾರಿಕೆ ಬೆಳೆಗಳು ಬೆಳಿಬಾರ್ದು? ನಮ್ದು ತುಂಬಾ ಕಡಿಮೆ ಆಗುತ್ತೆ ನೀರು ಅಂತವೆಲ್ಲ ಬೆಳೆಯಕ್ಕಿದ್ಮೇಲೆ ತುಂಬಾ ಕಡಿಮೆ ಆದ್ಮೇಲೆ ಅವೆಲ್ಲ ಒಣಗೋದ್ರೆ ರೈತರಿಗೆಲ್ಲ ವೇಸ್ಟ್ ಆಗುತ್ತೆ. ಹಂಗಾಗಿ ನಾವು ಸ್ವಸ್ವಲ್ಪನೆ ನೀರಿಗೆ ತಕ್ಕಂತೆ ಇಟ್ಕೊಂತೀವಿ. ನಾವು ಬೆಳಿಬೇಕು ಅನ್ಸುತ್ತೆ ಸ, ಆದ್ರೆ ನೀರಿರಲ್ಲ, ನಮಗೆ ಮಳೆ ಬೇರೆ ಟೈಮಿಗೆ ಸರಿಯಾಗಿ ಬರೋದಿಲ್ಲ. ಹಂಗಾಗಿ ಇವು ಕಟ್ಟಿಗಳೂ ಕೆರೆಗಳೂ ಜಲ್ದಿ ತುಂಬಂಗಿಲ್ಲ, ನಮ್ಮ ಬೋರ್ಗಳೂ ಶೇಪ್ ಆಗಂಗಿಲ್ಲ. ಹಂಗಾಗಿ ನಾವು ತಿರ್ಗಾ ಬೋರ್ ನಿಂತೋದ್ರೆ ಎಲ್ಲ ಒಣಗೋದ್ರೆ ನಮ್ಗೆ ಲಾಸ್ ಆಗುತ್ತೆ. ಹಂಗಾಗಿ ನಾವಂತ ದೊಡ್ಡವೆಲ್ಲ ಬೆಳೆ ಇಡಕ್ ಹೋಗಲ್ಲ. ಏನ್ ನೀರುಳ್ಳಿ ಇಂಥದೇನ್, ಸೂರ್ಯಕಾಂತಿ, ಮೆಕ್ಕೆಜೋಳ ಅಂತದೆಲ್ಲ 3-4 ಬರುತ್ತೆ. ಅದನ್ನೇ ಅನುಕೂಲ ಆಗುತ್ತಂತ ನಾವಿನ್ನೇ ಸಣ್ಣ ಸಣ್ಣ ಬೆಳೆನೆ ಇಟ್ಕೊಂತೀವಿ. ಒಟ್ಟಾರೆಯಾಗಿ ಕೃಷಿ ಬದುಕು ಇಷ್ಟು ವರ್ಷದಿಂದ ಮಾಡ್ತಾ ಇದ್ರಲ್ಲ, ಸಂತೋಷ ನಿಮ್ದು ತಂದು ಕೊಟ್ಟಾಯ್ತಮ್ಮ? ಹ್ಞೂ ಸರ್, ನಮಗೆ ಇದೇ ವಾಸೆ ಅನ್ಸುತ್ತೆ. ನಮ್ಗೇನು ಅನುಕೂಲ ಆಗ್ಬೇಕಂದ್ರೆ ಅಡಿಕೆ ಬಾಳೆ ಅವೆಲ್ಲ ಇಕ್ಬೇಕು ಅಂತಂದ್ರೆ ಇವಾಗೆಲ್ಲ ನೀರು ಆಗ್ತಾ ಇಲ್ಲ. ಈ ಮಳೆ ಬೆಳೆ ನೋಡಿದ್ರೆ ಈ ವರ್ಷದಟ್ಟಿ ಅದೇ ಬರ್ತಾ ಇಲ್ಲ. ಹೋದ ವರ್ಷ ಒಂದ್ ಸ್ವಲ್ಪ ಪರವಾಗಿಲ್ಲ ಅನಿಸ್ತು, ಈ ವರ್ಷ ನೋಡಿದ್ರೆ ತುಂಬಾ ಕಡಿಮೆ ಆಗ್ತಾ ಐತೆ ಮಳೆ. ಹಂಗಾಗಿ ನಮ್ಗೆ ಇದನ್ನೇ ಒಂದ್ ಸ್ವಲ್ಪ ಅನುಕೂಲ ಆಗ್ತಾ ಐತೆ. ಈಗ ಏನಾದ್ರೂ ದುಡ್ಡು ಉಳಿತಾಯ ಮಾಡಿದ್ರೆ ಈ ಕೃಷಿಯಲ್ಲಿ ಏನ್ ಉಳಿತಾಯ ಸರ್? ನಮಗೆ ಏನು ರೈತರಿಗೆ ಊಟಕ್ಕೂ ಬಟ್ಟಿಗೂ ಅದಕ್ಕೇನೆ ನಾವಿದ್ರು ರೈತರು ಬದುಕು ಮಾಡಿದ್ರೆ ಎಷ್ಟು ಉಳಿಯತ್ತೆ? ಉಳಿತಾಯ ಅಂದ್ರೆ ನಮ್ಮ ಮಕ್ಕಳು, ಇಬ್ರು ಮಕ್ಕಳು ಓದ್ತಾ ಇದಾರ ಸರ್. ಹಂಗಾಗಿ ನಾವು ಬೆಳೆದು ಇನ್ನೆಷ್ಟು ಉಳಿತಾಯ ಹಿಂದಕ್ಕೆ ಹಾಕಕ್ಕಾಗುತ್ತೆ. ಇನ್ನೇನು ಮನೆ ಕಟ್ಟಿದೀವಿ, ಒಂದ್ ಸ್ವಲ್ಪ ಮಕ್ಕಳು ಓದಿಸ್ಕೊಂತೀವಿ. ಏನಂದ್ರೆ ನಮ್ ಜೀವನ ಮಾಡ್ಕೊಂಡು ಒಂದ್ ಸ್ವಲ್ಪ ಏನಾದ್ರೂ ಹಿಂಗೆ ಇನ್ಸೂರೆನ್ಸ್ ಕಟ್ಟಬೇಕು ಅಷ್ಟೇ ಸರ್. ಇನ್ನೇನ್ ಮಾಡಕ್ಕಾಗುತ್ತೆ ರೈತರು? ಬಹಳ ಸಂತೋಷ ಪ್ರೇಮಲತಾ ಅವರೇ, ಇದುವರೆಗೂ ನಿಮ್ಮ ಈರುಳ್ಳಿ ಕೃಷಿಯಲ್ಲಿನ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗ್ಲಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಈರುಳ್ಳಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ರೈತ ಮಹಿಳೆ ಪ್ರೇಮಲತಾ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಕೇಳಿ ಮೇವಿನ ಮೌಲ್ಯವರ್ಧನೆ ಕುರಿತು ದಾವಣಗೆರೆ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದ ಡಾಕ್ಟರ್ ಜಿಕೆ ಜಯದೇವಪ್ಪ ಅವರೊಂದಿಗಿನ ಸಂದರ್ಶನವನ್ನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದ ಡಾಕ್ಟರ್ ಜಿಕೆ ಜಯದೇವಪ್ಪ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಮೇವಿನ ಮೌಲ್ಯವರ್ಧನೆ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಮುಖ್ಯವಾಗಿ ನಮ್ಮ ಯಾವುದೇ ಒಂದು ಜಾನುವಾರುಗಳಿಗೆ ಮೇವು ಬಹಳ ಪ್ರಮುಖವಾದ ಆಹಾರ. ನಾವು ಮಾಮೂಲಾಗಿ ಮೇವು ಕೊಡೋದಕ್ಕೂ ಮೇವಿನ ಮೌಲ್ಯವರ್ಧನೆ ಮಾಡಿಕೊಡೋದಕ್ಕೂ ಏನು ವ್ಯತ್ಯಾಸ? ಮೇವಿನ ಮೌಲ್ಯವರ್ಧನೆ ಅಂದರೆ ಏನು ಸರ್? ತಮಗೆ ಒಂದು ಮುಖ್ಯವಾದ ವಿಚಾರ ತಿಳಿಸ್ಬೇಕು ಅಂತ ಇಷ್ಟಪಡ್ತೇನೆ. ಇವತ್ತು ಜಾನುವಾರುಗಳ ಸಾಕಾಣಿಕೆ ಎಲ್ಲ ರೈತ ಬಾಂಧವರು ಹೇಳೋ ಥರ ತುಂಬ ದುಬಾರಿಯಾಗಿದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಅವರು ಹೆಚ್ಚು ಹೆಚ್ಚಾಗಿ ದಾಣಿ ಮಿಶ್ರಣದ ಮೇಲೆ ಅವಲಂಬನೆ ಆಗಿ ತಮ್ಮ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಇವತ್ತು ಮೇವುಗಳು, ಯಾಕೆಂದರೆ ಮೂಲತಃ ಈ ಮೆಲುಕುವಾಕ ಪ್ರಾಣಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಮೇವು ಆಧಾರಿತವಾಗಿ ಸಾಕಣೆ ಮಾಡಿದರೆ ಮಾತ್ರ ಇವತ್ತು ಲಾಭದಾಯಕವಾಗಿದೆ. ಇವತ್ತಿನ ವಿಷಯ ಮೇವಿನ ಮೌಲ್ಯವರ್ಧನೆ ನಾವು ಯಾಕೆ ಅವಶ್ಯಕತೆ ಇದೆ ಅಂತಂದರೆ, ಇವತ್ತು ಸಾಕಷ್ಟು ಜಾನುವಾರುಗಳಲ್ಲಿ ಅಪೌಷ್ಟಿಕತೆ ಕಾಡ್ತಾ ಇದೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂತಂದರೆ, ನಮ್ಮ ರೈತ ಬಾಂಧವರು ಒಂದೇ ತರನಾದಂತಹ ಮೇವುಗಳನ್ನು ತಮ್ಮ ಜಾನುವಾರುಗಳಲ್ಲಿ ಬಳಸ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ನೇಪಿಯರ್ನಂತಹ ಬಹುವಾರ್ಷಿಕ ಬೆಳೆ, ಹಾಗೆ ಈ ಭತ್ತದ ಹುಲ್ಲು, ರಾಗಿ ಹುಲ್ಲು, ಹೀಗೆ ಜಾಸ್ತಿ ಅಧಿಕ ಪೋಷಕಾಂಶ ಇಲ್ಲದೇ ಇರತಕ್ಕಂಥ ಮೇವುಗಳನ್ನು ಅಧಿಕವಾಗಿ ಬಳಸಿಕೊಂಡು ತಮ್ಮ ಅತಿ ಹೆಚ್ಚು ಹಾಲು ಕೊಡ್ತಕ್ಕಂಥ ರಾಸುಗಳಿಗೆ ಪೋಷಕಾಂಶಗಳನ್ನು ಪೂರೈಕೆ ಮಾಡೋಕ್ಕಾಗದೆ ತುಂಬ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇನ್ನೂ ಒಂದು ಕಾರಣ ಏನು ಅಂತಂದರೆ, ಮೌಲ್ಯವರ್ಧನೆ ಮಾಡೋ ಅವಶ್ಯಕತೆ. ಇವತ್ತು ಸಾಕಷ್ಟು ಮೇವು ರುಚಿ ಇಲ್ಲದೆ ಜಾನುವಾರುಗಳು ತಿನ್ನದೆ ಅದನ್ನು ಬಿಡ್ತಾ ಇದ್ದಾವೆ ಮೇವುಗಳನ್ನು. ಆ ಕಾರಣದಿಂದವಾಗಿ ಅದನ್ನು ಮೌಲ್ಯವರ್ಧನೆಯನ್ನು ಮಾಡಿದ್ದೇ ಆದಲ್ಲಿ ಮೇವಿನ ವೇಸ್ಟೇಜ್ ಅಂತ ಏನಾಗ್ತಾ ಇದೆ ಅದನ್ನು ತಡೆಗಟ್ಟಬಹುದಾಗಿದೆ. ಮತ್ತು ಜಾನುವಾರುಗಳಿಗೆ ನಮಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಈ ಮೇವು ಪೌಷ್ಟೀಕರಣದ ಮುಖಾಂತರ ನಾವು ಒದಗಿಸ್ಬೋದಾಗಿದೆ. ಆಗ ಈ ಜಾನುವಾರುಗಳ ಸಾಕಣೆ ಲಾಭದಾಯಕ ಆಗುತ್ತೆ. ಈ ನಿಟ್ಟಿನಲ್ಲಿ ಮುಂದುವರೆದು ಹೇಳಬೇಕು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ರೈತ ಬಾಂಧವರು ಸಾಕಷ್ಟು ಏಕ ಬೆಳೆ ಪದ್ಧತಿಯಲ್ಲಿ ಒಂದೇ ತರನಾದ ಮೇವುಗಳನ್ನು, ಅದರಲ್ಲೂ ಮುಖ್ಯವಾಗಿ ಈ ಭತ್ತದ ಹುಲ್ಲನ್ನು ಅಧಿಕ ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ. ಈ ಭತ್ತದ ಹುಲ್ಲಿನಲ್ಲಿ ಪೌಷ್ಟಿಕಾಂಶಗಳ ಲೆಕ್ಕಾಚಾರ ಮಾಡಿದಾಗ ಅದರಲ್ಲಿ ಯಾವುದೇ ಥರದ ಉತ್ಪಾದನೆಗೆ ಯೋಗ್ಯವಾಗಿರ್ತಕ್ಕಂಥ ಯಾವುದೇ ಪೋಷಕಾಂಶಗಳು ಇರೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಸಸಾರಜನಕ ತುಂಬ ಕಡಿಮೆ, ಜೀರೋ ಅಂತ ಹೇಳ್ಬೋದು. ಹಾಗೆ ಅದರಲ್ಲಿ ಸಿಗ್ತಕ್ಕಂಥ ಶಕ್ತಿ ಅಂಶವನ್ನು ಸಹ ತುಂಬ ಕಡಿಮೆ. ಈ ಕಾರಣದಿಂದಾಗಿ ಈ ಥರದ ಮೇವಿನ ಮೇಲೆ ನಮ್ಮ ಜಾನುವಾರುಗಳು ಡಿಪೆಂಡ್, ಅಂದರೆ ಅವಲಂಬಿತ ಆಗಿರೋದ್ರಿಂದ ಈ ಮೇವನ್ನು ನಾವು ಮೌಲ್ಯವರ್ಧನೆ ಮಾಡಿದ್ದೇ ಆದಲ್ಲಿ ನಮಗೆ ಈ ಹೈನುಗಾರಿಕೆಯಲ್ಲಿ ಅಥವಾ ಜಾನುವಾರು ಸಾಕಾಣಿಕೆಯಲ್ಲಿ ಹೆಚ್ಚಿಗೆ ಲಾಭ ತಗೊಳ್ಳೋಕ್ಕೆ ಅವಕಾಶ ಇದೆ. ಮೇವಿನ ಮೌಲ್ಯವರ್ಧನೆ ಮಾಡಬೇಕು ಅಂತ ಹೇಳಿದ್ರೆ ಸರ್, ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಬೇಕಂದ್ರೆ, ಇವನ್ನ ಪೋಷಕಾಂಶಗಳಂದ್ರೆ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ? ಉದಾಹರಣೆಗೆ ಈಗ ನಾವು ಈ ಕೊರತೆಗಳು ಏನಿದೆ ಈ ಮೇವುಗಳಲ್ಲಿ, ಆ ಕೊರತೆಗಳನ್ನ ನಾವು ಕೆಲವು ಆಹಾರ ಸೇರ್ಪಡೆಗಳನ್ನ ಈ ಮೇವಿಗೆ ಮಿಶ್ರಣ ಮಾಡೋದ್ರ ಮುಖಾಂತರ ರಾಸುಗಳಿಗೆ ಒದಗಿಸ್ತೇವೆ. ಉದಾಹರಣೆ ಹೇಳಬೇಕು ಅಂತಂದ್ರೆ, ಭತ್ತದ ಹುಲ್ಲಿನಲ್ಲಿ ಸಸಾರಜನಕ ಅಂದ್ರೆ ಜೀರೋ ಪ್ರಮಾಣದಲ್ಲಿ ಇರುತ್ತೆ, ಯಾವ ಇರೋದಿಲ್ಲ. ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಈಗ ಸುಮಾರು 2-4% ಯೂರಿಯಾವನ್ನು ಮಿಶ್ರಣ ಮಾಡಿ ಕೊಡೋದ್ರಿಂದ ಆ ಮೇವಿನಲ್ಲಿ ಸಾರಜನಕದ ಪರ್ಸೆಂಟೇಜನ್ನು ಜಾಸ್ತಿ ಮಾಡ್ತೀವಿ. ಅದರ ಜೊತೆಗೆ ಈ ಅನೇಕ ಖನಿಜ ಮಿಶ್ರಣಗಳು ಸಹ ಕೊರತೆ ಇರೋದ್ರಿಂದ, ವಿಟಮಿನ್ಗಳ ಕೊರತೆ ಇರೋದ್ರಿಂದ ಕೆಲವು ಆಹಾರ ಸೇರ್ಪಡೆಗಳ ಮುಖಾಂತರ ಹುಲ್ಲಿಗೆ ಈ ಖನಿಜ ಮಿಶ್ರಣ ಮತ್ತು ವಿಟಮಿನ್ ಮಿಕ್ಸ್ಗಳನ್ನು ನಾವು ಮಿಶ್ರಣ ಮಾಡಿ ಅದನ್ನು ಸಂಸ್ಕರಣೆ ಮಾಡಿ ನಾವು ರಾಸುಗಳಿಗೆ ನೀಡೋದ್ರಿಂದ ಈ ಎಲ್ಲ ಪೋಷಕಾಂಶಗಳನ್ನು ರಾಸುಗಳಿಗೆ ಕೊಟ್ಟಾಗುವಾಗುತ್ತೆ, ಮೇವಿನ ತಿನ್ನುವಿಕೆಯನ್ನು ಜಾಸ್ತಿ ಮಾಡಬಹುದಾಗಿದೆ. ಹೀಗೆ ರಾಸುಗಳಲ್ಲಿ ಈ ಥರ ಪೌಷ್ಟೀಕರಣ ಮಾಡಿದಾಗ ಮೇವನ್ನು ಸ್ವಲ್ಪನೂ ಜಾನುವಾರುಗಳು ಬಿಡೋದಿಲ್ಲ, ವೇಸ್ಟ್ ಮಾಡ್ದಂಗೆ ತಿಂತವೆ. ಆ ಕಾರಣದಿಂದಾಗಿ ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಮೇವಿನ ಕೊರತೆ ಇರೋದ್ರಿಂದ ಮೇವನ್ನು ನಾವು ಮೊದಲನೇದಾಗಿ ವೇಸ್ಟ್ ಮಾಡಬಾರ್ದು. ಅದಲ್ಲದೆ ಈಗ ನಾವು ಪೌಷ್ಟೀಕರಣ ಮೇವು ನೀಡೋದ್ರಿಂದ ಇನ್ನೊಂದು ತುಂಬ ಮುಖ್ಯವಾದ ಲಾಭ ಏನಂದರೆ, ಜೀರ್ಣಕ್ರಿಯೆ ಅಂದರೆ ಈಗ ಮಾಮೂಲಿ ಮೇವು ಕೊಟ್ಟರೆ ನಮಗೆ 35-40% ಅಷ್ಟೇ ಜೀರ್ಣ ಆಗುತ್ತೆ. ಪೌಷ್ಟೀಕರಣ ಮಾಡಿಕೊಟ್ಟಾಗ ಏನಾಗುತ್ತೆ ಅಂದರೆ 80-85% ಜೀರ್ಣ ಆಗೋದ್ರಿಂದ ಅಲ್ಲೂ ಸಹ ನಮಗೆ ಲಾಭದಾಯಕವಾಗಿ ಈ ಒಂದು ಇದು ಕಂಡುಬರುತ್ತೆ. ಮೊದಲೆಲ್ಲ ನಮ್ಮ ತಂದೆ ನಮ್ಮ ತಾತರೆಲ್ಲ ಏಕದಳ ಧಾನ್ಯ ದ್ವಿದಳ ಧಾನ್ಯದ ಹುಲ್ಲುಗಳನ್ನೆಲ್ಲ ಬಣವೆಯಲ್ಲಿ ಈ ಶೇಂಗಾ ಒಟ್ಟು, ಉರುಳಿ ಕಡ್ಡಿ, ತೊಗರಿ ಸೊಪ್ಪು, ಈ ರಾಗಿ ಕಡ್ಡಿ ಎಲ್ಲ ಮಿಶ್ರಣ ಮಾಡಿಕೊಡ್ತಿದ್ರು. ಅವಾಗ ಒಳ್ಳೆ ಆಹಾರ ಸಿಗ್ತಿತ್ತು ಜಾನುವಾರುಗಳಿಗೆ ಅನ್ಸುತ್ತೆ ಸರ್, ಅಲ್ವಾ ಸರ್? ಈಗ ಹಿಂದಿನ ಪದ್ಧತಿನ ಅದನ್ನೇ ನಾವು ನಿಮಗೆ ಮುಂಚಿತವಾಗಿ ಹೇಳಿದಾಗೆ, ಇವತ್ತು ಎಲ್ಲ ರೈತರು ಏಕ ಬೆಳೆ ಪದ್ಧತಿಗೆ ಜಾರಿ ಇರೋದ್ರಿಂದ ಅವರು ಯಾವುದೇ ತರದ ದ್ವಿದಳ ಧಾನ್ಯಗಳನ್ನು ಬೆಳೀತಾ ಇಲ್ಲ. ಈ ಒಂದು ಕಾರಣದಿಂದ ಏನಾಗಿದೆ ಅಂದರೆ ಒಂದು ಏಕದಳ ಧಾನ್ಯವನ್ನೇ ಅವಲಂಬಿತವಾಗಿ ಜಾನುವಾರುಗಳ ಸಾಕಣೆ ಮಾಡ್ತಾ ಇರೋದ್ರಿಂದ ನಮ್ಮ ಜಾನುವಾರುಗಳಿಗೆ ಅಪೌಷ್ಟಿಕತೆ ಉಂಟಾಗಿ ಉತ್ಪಾದನೆಯಲ್ಲೂ ಕುಂಠಿತ ಆಗ್ತದೆ, ಮಾಂಸ ಉತ್ಪಾದನೆಯಲ್ಲೂ ಕುಂಠಿತ, ಹಾಲು ಉತ್ಪಾದನೆಯಲ್ಲೂ ಕುಂಠಿತ, ಆರೋಗ್ಯದಲ್ಲೂ ಕ್ಷೀಣ ಆಗ್ತಾ ಇದೆ. ಆ ಕಾರಣದಿಂದವಾಗಿ ಇವತ್ತಿನ ದಿನ ಈ ಮೇವಿನ ಪೌಷ್ಟೀಕರಣ ಮಾಡಿ ಉಪಯೋಗ ಮಾಡ್ತಕ್ಕಂಥದ್ದು ಬಹಳ ಪ್ರಸ್ತುತವಾದ ವಿಷಯ. ಸರ್, ನೀವೀಗ ಪಶು ತಜ್ಞರು ಸಾಕಷ್ಟು ಸರ್ ಹೇಳ್ತಿರ್ತಾರೆ ಈ ರಸಮೇವು ಉತ್ಪಾದನೆ ಮಾಡಿಕೊಡ್ಬೇಕು ಅಂತ. ಈ ರಸಮೇವು ಅಂದ್ರೆ ಏನು, ಅದನ್ನ ಯಾವ ರೀತಿ ಉತ್ಪಾದನೆ ಮಾಡಬೇಕಾಗುತ್ತೆ ಸರ್? ರಸಮೇವು ಅಂತಂದ್ರೆ ಇದನ್ನ ಇಂಗ್ಲಿಷ್ ನಲ್ಲಿ ಸೈಲೇಜ್ ಅಂತ ಕರಿತೀವಿ. ಈ ಸೈಲೇಜ್ ಅಂತಂದ್ರೆ ಏನು ಅಂತಂದ್ರೆ ಈ ಹಸಿರು ಮೇವನ್ನ ಅದು ಬಲಿಯೋದಕ್ಕಿಂತ ಮುಂಚಿತವಾಗಿ ಅಂದ್ರೆ ಹೂವಾಡುವಂತ ಸಮಯದಲ್ಲಿ ಕಟಾವು ಮಾಡಿ, ಅಂದ್ರೆ ಈ ಹೂವಾಡೋ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಬೆಳೆಗಳು ಅಂದ್ರೆ ಸೈಲೇಜ್ಗೆ ಬಳಸ್ತಕ್ಕಂಥ ಮೇವುಗಳಲ್ಲಿ ಅತಿ ಹೆಚ್ಚಿಗೆ ಪೋಷಕಾಂಶಗಳು ಗಿಡದಲ್ಲಿ ಇರ್ತವೆ. ಅದನ್ನು ಪ್ರೀ ಬ್ಲೂಮಿಂಗ್ ಸ್ಟೇಜ್ ಅಂತ ಹೇಳ್ತಾರೆ, ಅಥವಾ ಈ 50% ಮಿಲ್ಕ್ ಲೈನ್ ಅಂತಲೂ ಹೇಳ್ಬೋದು. ಈಗ ಮೆಕ್ಕೆಜೋಳದಲ್ಲಿ ಹೇಳೋದಾದರೆ ಒಂದು 50% ಆಲ್ಗಾಳಾಗಿರ್ತಕ್ಕಂಥ ಸ್ಟೇಜ್ನಲ್ಲಿ ನಾವು ಆ ಮೇವನ್ನು ಕಟಾವು ಮಾಡಿ ಅದರಲ್ಲಿ ಎಲ್ಲ ಥರದ ಪೋಷಕಾಂಶಗಳು, ಉದಾಹರಣೆಗೆ ಶಕ್ತಿ ಅಂಶ ಆಗಿರಲಿ, ಪ್ರೋಟೀನ್ ಅಂಶ ಆಗಿರಲಿ, ವಿಟಮಿನ್ನು, ಮಿನರಲ್ಸು, ಅದು ಹೇರಳವಾದ ಪ್ರಮಾಣದಲ್ಲಿ ಆ ಒಂದು ಹಂತದಲ್ಲಿ ಇರುತ್ತೆ ಗಿಡದಲ್ಲಿ. ಅಂಥ ಒಂದು ಗಿಡವನ್ನು ನಾವು ಕಟ್ ಮಾಡಿ ಅದನ್ನು ಒಂದು ಮೇವು ಕಟಾವು ಯಂತ್ರದಲ್ಲಿ ಚಾಪ್ ಮಾಡಿ ಪೀಸ್ ಪೀಸ್ ಮಾಡಿ ನಾವು ಒಂದು ಗುಂಡಿನಲ್ಲಿ ಅಂದರೆ ಗಾಳಿ ಆಡದ ರೀತಿಯಲ್ಲಿ ಅನಾರೋಬಿಕ್ ಕಂಡೀಷನಲ್ಲಿ ಅದನ್ನು ನಾವು ಶೇಖರಣೆ ಮಾಡಿ ಇಟ್ಟು ಒಂದು ತಿಂಗಳಾದ ನಂತರ ಅಥವಾ ನಮಗೆ ಯಾವಾಗ ಬೇಕಾದರೂ ಆವಾಗ ಇದನ್ನು ಬಳಸಿಕೊಂಡು ಜಾನುವಾರುಗಳಲ್ಲಿ ಅತಿ ಹೆಚ್ಚಿನ ಒಂದು ಗುಣಮಟ್ಟದ ಮೇವನ್ನು ಪೂರೈಕೆ ಮಾಡಿ ಹೆಚ್ಚು ಹಾಲು ಉತ್ಪಾದನೆಯನ್ನು ಮಾಡೋಕ್ಕೆ ಅವಕಾಶ ಇದೆ. ರಸಮೇವು ಮಾಡಬೇಕಾದ್ರೆ ಅದಕ್ಕೇನಾದರೂ ಬೆಲ್ಲ, ಉಪ್ಪು ಈ ಥರ ಏನಾದರೂ ಬೇರೆ ಬೇರೆ ಲವಣಗಳನ್ನ ಸೇರಿಸಬೇಕಾಗುತ್ತೆ ಸರ್? ಹೌದು, ಈಗ ಉದಾಹರಣೆಗೆ ಮೇವಿನ ಗುಣಮಟ್ಟ ತುಂಬ ಉತ್ತಮ ಮಟ್ಟದಲ್ಲಿದ್ದರೆ ಯಾವುದೇ ಹೆಚ್ಚಿನ ಸೇರ್ಪಡೆಗಳ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಮೂಲತಃ ಮೇವು ಗುಣಮಟ್ಟ ಕಡಿಮೆ ಇದ್ದರೆ ಅದಕ್ಕೆ ನಾವು ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಒಂದು ಟನ್ನಿಗೆ ಒಂದು 4 kg ಅಥವಾ 1 kg ಯೂರಿಯಾ, ಒಂದು 2-3 kg ಖನಿಜ ಮಿಶ್ರಣಗಳನ್ನು ನಾವು ಉಪಯೋಗಿಸಿ ಉತ್ತಮವಾದ ಒಂದು ರಸಮೇವನ್ನು ಪಡ್ಕೊಳೋಕ್ಕೆ ಅವಕಾಶ ಐತಿ. ಈಗ ರಸಮೇವು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವುಗಳೆಲ್ಲವನ್ನು ಸೇರಿಸೋದ್ರಿಂದ ರಸಮೇವಿನ ಗುಣಮಟ್ಟ ತುಂಬ ಒಳ್ಳೆಯ ಗುಣಮಟ್ಟ ಆಗುತ್ತೆ. ಹಾಗಾಗಿ ಈ ಮೇವಿನ ಮೂಲ ಕ್ವಾಲಿಟಿಯ ಆಧಾರವಾಗಿಟ್ಕೊಂಡು ನಾವು ಇವನ್ನೆಲ್ಲ ಸೇರ್ಪಡಣೆ ಮಾಡಬೇಕಾಗುತ್ತೆ. ಈಗ ರಸಮೇವಿನ ಗುಣಮಟ್ಟ ಚೆನ್ನಾಗಿದ್ದು ನಾವು ಈ ಪೌಷ್ಟಿಕ ಅಂಶದ ಆಹಾರ ಕೊಡೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಸರ್? ಈಗ ಒಂದು ರಸಮೇವಿನ ಲಾಭ ಏನು ಅಂತಂದರೆ ಈ ರಸಮೇವು ಏನಾಗಿರುತ್ತೆ, ನಾವು ಗುಂಡಿ ಒಳಗಡೆ ಶೇಖರಣೆ ಮಾಡಿಟ್ಟಾಗ ಅಲ್ಲಿ ಬ್ಯಾಕ್ಟೀರಿಯಾಗಳಿಂದ ಈ ಹಸುವಿನ ಹೊಟ್ಟೆನಲ್ಲಿ ಏನು ಜೀರ್ಣಕ್ರಿಯೆ ನಡೀಬೇಕು ಅದು ನಮ್ಮ ಗುಂಡಿ ಒಳಗಡೆ ಆಲ್ರೆಡಿ ಆಗೋಗಿರುತ್ತೆ. ಹಾಗಾಗಿ ಇದು ರಾಸುಗಳಿಗೆ ಕೊಟ್ಟಾಗ ಅತಿ ಸುಲಭವಾಗಿ ಜೀರ್ಣ ಆಗುತ್ತೆ ಒಂದು. ಆನಂತರ ಈ ಮೇವನ್ನು ನಾವು ಜಾನುವಾರುಗಳಿಗೆ ಕೊಟ್ಟಾಗ ಏನಂತಂದರೆ ಯಾವುದೇ ಥರದ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗೋದಿಲ್ಲ, ಯಾವುದೇ ಡೈಜೆಸ್ಟಿವ್ ಡಿಸ್ಟರ್ಬೆನ್ಸಸ್ ಇರೋದಿಲ್ಲ ಅಂತ ಹೇಳ್ತೀವಿ ನಾವು. ಅಂದರೆ ಹಸುಗಳಿಗೆ ಭಾಳ ಸುಲಭವಾಗಿ ಜೀರ್ಣ ಆಗುತ್ತೆ ಇದು. ಜೊತೆಗೆ ಹೆಚ್ಚಿನ ಪೋಷಕಾಂಶವನ್ನು ಸಹ ಒದಗಿಸ್ಕೊಡೋದ್ರಿಂದ ಈ ರಸಮೇವಿನ ಬಳಕೆ ಮಾಡೋದು ಅತ್ಯಂತ ಲಾಭದಾಯಕ. ಅಂದರೆ ಹೈನುಗಾರಿಕೆ ಲಾಭದಾಯಕವಾಗಿ ಆಗಬೇಕು ಅಂದರೆ ಈ ರಸಮೇವಿನ ಬಳಕೆಯನ್ನು ಸಹ ನಾವು ಪ್ರೋತ್ಸಾಹ ಮಾಡಬೇಕಾಗಿದೆ ರೈತರಿಗೆ. ನೀವು ಮಾತಾಡ್ಬೇಕಾದ್ರೆ ಹಸಿಮೇವು ಅಂತ ಅಂದರೆ ಹಸಿಮೇವು ಯಾವ ಮೂಲಗಳಿಂದ ನಾವು ಪಡ್ಕೋಬೋದು ನಮ್ಮ ರೈತ ಬಾಂಧವರು? ಈಗ ನಿಮ್ಮ ಕಡೆಯಿಂದ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಬೇರೆ ಬೇರೆ ಕೃಷಿ ಇಲಾಖೆಯಿಂದ ಏನಾದರೂ ಅವಕ್ಕೆಲ್ಲ ಮೇವಿನ ಬೀಜಗಳು ಇಂಥವೆಲ್ಲ ಬಂದು ಏನೇನು ಕೊಟ್ಟರೆ ಹೆಚ್ಚು ಅನುಕೂಲ ಅಂತೀರಾ ಸರ್? ಮೇವಿನ ಕಿಟ್ಟು ಅಂತ ಅನಿಮಲ್ ಹಸ್ಬೆಂಡ್ರಿ ಅಂದರೆ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಿಂದ ಸಾಕಷ್ಟು ಜನ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ಸುಧಾರಿತ ಹಸಿರು ಮೇವಿನ ತಳಿಗಳನ್ನು ಸಾಕಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಹಾಗೆ ನಮ್ಮ ಕೇಂದ್ರದಲ್ಲೂ ಸಹ ನಾವು ರೈತರುಗಳಿಗೆ ಪ್ರಾತ್ಯಕ್ಷಿಕೆಗಳ ಮುಖಾಂತರ ಅನೇಕ ಗುಣಮಟ್ಟದ ಮೇವುಗಳನ್ನು ನಾವು ರೈತರುಗಳಿಗೆ ಒದಗಿಸ್ತಾ ಇದ್ದೀವಿ. ಇದಲ್ಲದಲೆ ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಮಾಡ್ತಿದ್ದೀವಿ, ರೈತರುಗಳಿಗೆ ಬಹು ಕಟಾವಿನ ಮೇವುಗಳು ಅದರಲ್ಲೂ ಗುಣಮಟ್ಟದ ಮೇವುಗಳನ್ನು ನಾವು ಹೆಚ್ಚಿನ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಇವತ್ತು ಹೈನುಗಾರಿಕೆ ಲಾಭದಾಯಕವಾಗಿ ನಡೀಬೇಕು ಅಂತಂದರೆ ಮೇವು ಆಧಾರಿತ ಹೈನುಗಾರಿಕೆ ಮಾಡಿದರಷ್ಟೇ ಲಾಭದಾಯಕ ಆಗಲಿ ಸಾಧ್ಯ ಇದೆ. ನಾವು ಹೆಚ್ಚೆಚ್ಚಾಗಿ ತಿಂಡಿಗಳ ಮೇಲೆ ಅವಲಂಬನೆ ಆಗೋದನ್ನು ನಿಲ್ಲಿಸಬೇಕು, ಮತ್ತು ಮೇವು ಆಧಾರಿತ ಹೈನುಗಾರಿಕೆ ಅಥವಾ ಪಶುಸಂಗೋಪನೆ ಮಾಡಿದರೆ ಮಾತ್ರ ಇವತ್ತು ನಮಗೆ ಜಾನುವಾರುಗಳ ಆರೋಗ್ಯದಲ್ಲೂ ಸಹ ಸುಧಾರಣೆ ಕಾಣಬಹುದಾಗಿದೆ, ನಮ್ಮ ಆರ್ಥಿಕವಾಗಿಯೂ ನಮಗೆ ಹೆಚ್ಚಿಗೆ ಲಾಭ ಬರುತ್ತೆ. ಹಾಗಾಗಿ ಅದರ ಜೊತೆಗೆ ಹಸಿರು ಮೇವುಗಳ ಜೊತೆ ನಾವು ಅಜೋಲ್ಲಾ ಅಂತ ಒಂದು ಮೇವಿನ ಬೆಳೆಯನ್ನು ನಾವು ರೈತರುಗಳಿಗೆ ಪ್ರೋತ್ಸಾಹಿಸ್ತಾ ಇದ್ದೀವಿ. ಅದು ತುಂಬ ಸುಲಭವಾದಂಥ ಒಂದು ಪದ್ಧತಿಯಲ್ಲಿ ನಾವು ಅಜೋಲವನ್ನು ರೈತರುಗಳಿಗೆ ಬೆಳೆಯಲಿಕ್ಕೆ ತಿಳುವಳಿಕೆ ಕೊಟ್ಟಿದ್ದೀವಿ. ಅದರ ಜೊತೆಗೆ ಜಲಕೃಷಿ ಮೇವು ಅಂತಂದ್ಬಿಟ್ಟು ಹೈಡ್ರೋಫೋನಿಕ್ಸ್ ಅಂತ ಆ ಒಂದು ಪದ್ಧತಿಯಲ್ಲೂ ಸಹ ಜಾಗ ಇಲ್ಲದೆ ಇರತಕ್ಕಂಥವ್ರು, ನೀರಿನ ಅಭಾವ ಇರತಕ್ಕಂಥ ಜಾಗಗಳಲ್ಲಿ ಈ ಮೇವುಗಳನ್ನು ಬೆಳ್ಕೊಂಡು ಉಪಯೋಗಿಸ್ಲಿಕ್ಕೆ ಪ್ರೋತ್ಸಾಹ ಮಾಡಿದ್ದೀವಿ. ಈ ಪಶು ಆಹಾರಕ್ಕೆ ಹೆಚ್ಚು ಖರ್ಚು ಮಾಡೋ ಬದಲು ನೀವು ಹೇಳ್ದಂಗೆ ಈ ಒಣ ಮೇವು ಹಸಿ ಮೇವನ್ನು ಇವನ್ನೇ ಮೌಲ್ಯವರ್ಧನೆ ಮಾಡಿಕೊಡೋದ್ರಿಂದ ಖರ್ಚು ಕಡಿಮೆ ಮಾಡ್ಕೋಬೋದು ಮತ್ತು ನಮ್ಮ ಜಾನುವಾರುಗಳಿಗೆ ಗುಣಮಟ್ಟದ ಮೇವನ್ನು ಒದಗಿಸ್ಕೊಡ್ಬೋದು ಅಂತ ಹೇಳ್ತೀರ. ಈಗ ನಾವು ಒಟ್ಟಾರೆ ಹೇಳೋದಾದರೆ ಈಗ ಮೇವು ಆಧಾರಿತ ಹೈನುಗಾರಿಕೆ ಮಾಡಿದ್ರಷ್ಟೇ ನಮಗೆ ಲಾಭದಾಯಕ ಆಗೋದು. ಇವತ್ತು ದಾಣಿ ಮಿಶ್ರಣ ಅದರ ಬೆಲೆ ತುಂಬ ಜಾಸ್ತಿ ಆಗಿದೆ. ಅದು ಮಾತ್ರ ಅಲ್ಲದೆ ಅತಿ ಹೆಚ್ಚಾಗಿ ದಾಣಿ ಮಿಶ್ರಣ ಬಳಸೋದು ಸಹ ಹಸುಗಳ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಈಗ ಮೂಲತಃ ಹಸು ಮೆಲ್ಕಾಕ ಪ್ರಾಣಿ ಆಗಿರೋದ್ರಿಂದ ಜಾಸ್ತಿ ಮೇವಿನ ಮೇಲೆ ನಾವು ಅವಲಂಬಿಸಿರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಕೊಡ್ತಕ್ಕಂಥ ಮೇವಿನ ಗುಣಮಟ್ಟ ತುಂಬ ಚೆನ್ನಾಗಿತ್ತು ಅಂತಂದರೆ ಈ ನಮ್ಮ ಹೈನುಗಾರಿಕೆ ಆಟೋಮೆಟಿಕ್ ಆಗಿ ನಮ್ಮ ರೈತರುಗಳಿಗೆ ಲಾಭವನ್ನು ಒದಗಿಸ್ಕೊಡುತ್ತೆ. ಮೇವಿನ ಗುಣಮಟ್ಟ ಚೆನ್ನಾಗಿರಬೇಕು ಅಂತಂದ್ರೆ ನಾವು ಸಾಕಷ್ಟು ಜನ ರೈತರು ನೋಡ್ತಾ ಇರ್ತೀವಿ ಹಳ್ಳಿಗಳಲ್ಲಿ ಕಣದಲ್ಲಿ ಎಲ್ಲ ಒಟ್ಟಿರ್ತಾರೆ ಬಣವೆಗಳು, ಆದರೆ ಅದ್ರ ಗುಣಮಟ್ಟ ಕಾಯೋದಿಲ್ಲ, ಬಿಸಿಲಿಗೂ ಮಳೆಗೂ ಎಲ್ಲ ನಿಂದು ಫಂಗಸ್ ಬಂದು ಅಂತಂಥ ಆಹಾರನೇ ಕೊಡ್ತಾ ಇರ್ತಾರೆ. ಅದು ಎಷ್ಟರ ಮಟ್ಟಿಗೆ ಜಾನುವಾರುಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ. ನಿಜ ತಾವು ಹೇಳಿದ್ದು. ಈಗ ಕೆಲವೊಂದು ಸಾರಿ ಈಗ ಇಂದಿನ ರೈತರುಗಳು ಏನಿದ್ರು ಅವರು ಬಣವೆಗಳನ್ನು ಬಹಳ ಸುಧಾರಿತ ಪದ್ಧತಿನಲ್ಲಿ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಕೂಲಿ ಕಾರ್ಮಿಕರ ಅಭಾವದಿಂದಾಗಿ ಈ ಸರಿಯಾದ ಬಣವೆಯನ್ನು ನಾವು ಶೇಖರಣೆ ಮಾಡಿಡುವಂಥ ಪದ್ಧತಿನಲ್ಲೇ ಭಾಳ ತಪ್ಪು ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಮಳೆ ಬಂದಾಗ ನೀರು ಬಣವೆ ಒಳಗಡೆ ಹೋಗಿ ಈ ಫಂಗಸ್, ನೀವು ಹೇಳಿದಂಗೆ ಶಿಲೀಂಧ್ರಗಳ ಸೋಂಕು ಆಗ್ಬೋದು. ಈ ಶಿಲೀಂಧ್ರಗಳು ಬೆಳ್ಕೊಂಡ ಆಮೇಲೆ ಮುಂದಿನ ದಿನಗಳಲ್ಲಿ ಜಾನುವಾರುಗಳು ತಿಂದಾಗ ಅವುಗಳಿಗೆ ಕೆಮ್ಮು ಬರೋ ಚಾನ್ಸಸ್ ಇರುತ್ತೆ, ಆಮೇಲೆ ಅಜೀರ್ಣ ಆಗ್ಬೋದು, ಈ ಥರದ ಎಲ್ಲ ಸಮಸ್ಯೆಗಳು ಉಂಟಾಗ್ತವೆ. ಹಾಗಾಗಿ ಸಾಧಾರಣವಾಗಿ ನಾವು ಏನು ಹೇಳ್ತೀವಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಬಣವೆಯನ್ನು ಸುಧಾರಿತ ಪದ್ಧತಿನಲ್ಲಿ ಶೇಖರಣೆ ಮಾಡಿಡಬೇಕು. ಮತ್ತು ಮೇಲುಗಡೆ ಒಂದು ಬಿಸಿಲಿಗೆ ಆಗಲಿ ಮಳೆಗೆ ಆಗಲಿ ತೊಂದರೆ ಆಗಬಾರ್ದು ಅಂತಂದ್ಬಿಟ್ಟು ಒಂದು ಪಾಟು HDPE ಶೀಟ್ನ ಒಂದು ಪಾಟ್ ಹಾಕಿ ಶೇಖರಣೆ ಮಾಡಿಡಬೇಕು ಅಂತ ನಾವೆಲ್ಲ ಸಲಹೆ ಕೊಡ್ತಾ ಇದ್ದೀವಿ. ಅಂದರೆ ನಾವು ಎಷ್ಟು ಚೆನ್ನಾಗಿ ಗುಣಮಟ್ಟ ಕಾಪಾಡ್ತೀವೋ ಅಷ್ಟು ಚೆನ್ನಾಗಿ ಜಾನುವಾರುಗಳು ಆರೋಗ್ಯವಾಗಿರ್ತವೆ ಅಂತೀರಾ ಸರ್? ಸರ್, ಮತ್ತು ಈ ಮೇವಿಗೆ ರಸ ಮೇವಿಗೆ ಸಂಬಂಧಪಟ್ಟಕ್ಕೆ ಅಥವಾ ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂಗೆ ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಏನೇನು ತರಬೇತಿಗಳು ಕೊಡ್ತೀರಾ, ಅದು ರೈತರಿಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗ್ತಾ ಇದೆ ಸರ್? ಈ ವಿಚಾರ ಬಂದಾಗ ನಾವು ಕೆಲವೊಂದು ಹಳ್ಳಿಗಳನ್ನು ಪ್ರತಿಯೊಂದು ತಾಲೂಕಿನಲ್ಲೂ, ದಾವಣಗೆರೆಯಲ್ಲಿರತಕ್ಕಂಥ 6 ತಾಲೂಕಿನಲ್ಲೂ 2-3 ಗ್ರಾಮಗಳನ್ನು ನಾವು ಆಯ್ಕೆ ಮಾಡಿಕೊಂಡು ದತ್ತು ತಗೊಂಡು ಪೂರ್ಣ ಪ್ರಮಾಣದಲ್ಲಿ ಪಶುಸಂಗೋಪನೆ ಬಗ್ಗೆ ಅವರಿಗೆ ಮಾಹಿತಿಯನ್ನು ಒದಗಿಸ್ತದೆ. ಅದಲ್ಲದೆ ನಮ್ಮ ಕೇಂದ್ರಕ್ಕೆ ಪ್ರತಿ ದಿವಸ ಈ ಉದ್ಯೋಗಗಳನ್ನು ಮಾಡಬೇಕು ಅಂತಂದ್ರೆ ಜಾನುವಾರುಗಳಿಗೆ ಸಂಬಂಧಪಟ್ಟ ಉದ್ಯೋಗಗಳನ್ನ ಮಾಡಬೇಕು ಅಂತೇಳಿ ಸಾಕಷ್ಟು ಜನ ರೈತರುಗಳು ಬಂದು ಸಲಹೆಗಳನ್ನು ಪಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಯಾವ ರೀತಿ ಮೇವು ಹಾಕ್ಬೇಕು, ಯಾವ ರೀತಿ ಹಸು ಸಾಕಬೇಕು ಅಂತಂದ್ಬಿಟ್ಟು ನಮ್ಮ ಕೇಂದ್ರದಲ್ಲಿ ರೈತರುಗಳಿಗೆ ಒದಗಿಸ್ತಾ ಇದೆ. ಪ್ರತಿನಿತ್ಯ ಒಂದು 5-10 ಜನ ರೈತರು ಬಂದೇ ಬರ್ತಾರೆ ನಮ್ಮ ಕೇಂದ್ರಕ್ಕೆ. ಈಗ ಜಾನುವಾರುಗಳಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ತರಬೇತಿಗಳು ನಾವು ನೋಡ್ದಂಗೆ ಇವತ್ತು ಈ ಕುರಿ ಸಂಬಂಧಪಟ್ಟಂಥ ತರಬೇತಿ ಇಂಥವೆಲ್ಲ ಇದ್ದವು, ಇದರಿಂದ ರೈತರು ಯಾವ ರೀತಿ ಆಸಕ್ತಿಯಿಂದ ಭಾಗವಹಿಸ್ತಾರೆ, ಅದು ಎಷ್ಟು ಮಟ್ಟಿಗೆ ಅನುಕೂಲ ಆಗ್ತಾ ಇದೆ ಸರ್ ರೈತರಿಗೆ? ಸರ್, ಇದುವರೆಗೂ ರೈತರುಗಳಲ್ಲಿ ಒಂದು ಆಸಕ್ತಿಯ ಕೊರತೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ನಾವು ಅವರುಗಳಿಗೆಲ್ಲ ಮನವೊಲಿಸಿ ಮುಂದಿನ ದಿನಗಳಲ್ಲಿ ಲಾಭದಾಯಕವಾಗಿ ಈ ಜಾನುವಾರು ಸಾಕಾಣಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರುಗಳಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದ್ದೇವೆ. ಜೊತೆಗೆ ಅವರ ಜೊತೆಗೆ ನಾವು ನಮ್ಮ ಕೇಂದ್ರದ ವತಿಯಿಂದ ಪ್ರಾತ್ಯಕ್ಷಿಕೆಗಳನ್ನು ಮಾಡಿ ಅವರಿಗೆ ಯಾವ ರೀತಿ ಮಾಡಿದರೆ ಈ ಸಾಕಾಣಿಕೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ. ಇಷ್ಟು ದಿನ ಮಳೆ ಕೊರತೆ ಇತ್ತು, ಸಾಕಷ್ಟು ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಇತ್ತು ಎಲ್ಲ ಕಡೆನೂ. ಈಗ ಮಳೆ ಬಂದಿರೋದ್ರಿಂದ ಒಳ್ಳೆ ಹಸಿರು ಮೇವಾಗಿದೆ, ಮತ್ತು ಸಾಕಷ್ಟು ರೈತರು ಸಾಕಷ್ಟು ಮೇವುಗಳನ್ನ ಬೆಳ್ಕೊಳ್ತಾರೆ. ಇದು ಒಂದು ಜಾನುವಾರುಗಳಾಗಿರ್ಬೋದು ಈ ಪಶುಸಂಗೋಪನೆಗೆ ಹೆಚ್ಚು ಅನುಕೂಲ ಅಂತೀರಾ ಸರ್? ಡೆಫಿನೆಟ್ಲಿ, ಇತ್ತೀಚೆಗೆ ಈಗ ನಾವು ಸಾಕಷ್ಟು ಇಂದಿನ ರೈತರುಗಳು ಬರೀ ತಮ್ಮ ಹೊಲದಲ್ಲಿ ಸಿಗ್ತಕ್ಕಂಥ ಒಕ್ಕಣೆಯ ನಂತರದ ಮೇವುಗಳನ್ನೇ ಬಳಸಿಕೊಂಡು ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಮಾಡ್ತಿದ್ರು. ಈ ನಾವು ಈಗ ಅವರುಗಳಿಗೆಲ್ಲ ಸುಧಾರಿತ ಮೇವಿನ ತಳಿಗಳನ್ನು ಮಾಡಿಕೊಂಡೇ ನೀವು ಜಾನುವಾರು ಸಾಕಣೆ ಮಾಡಬೇಕು, ಅಂದರೆ ಮೇವಿನ ಭದ್ರತೆಯನ್ನು ನೀವು ಒದಗಿಸ್ಕೊಂಡೇ ಸಾಕಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆ ಕೊಡ್ತೀವಿ. ಯಾಕೆಂದರೆ ಈಗ ಆಹಾರದ ಭದ್ರತೆ ಇಲ್ಲ ಅಂತಂದರೆ ಈ ಒಂದು ಉದ್ಯೋಗ ತುಂಬ ಕಷ್ಟಕರ ಆಗುತ್ತೆ. ಅಂದರೆ ನಡೆಸ್ಕೊಂಡು ಹೋಗೋದು ಭಾಳ ರೈತರುಗಳಿಗಾದರೂ ಕಷ್ಟ ಆಗುತ್ತೆ. ಪ್ರತಿ ದಿವಸ ಮೇವು ಒದಗಿಸೋದು ತುಂಬ ಕ್ಲಿಷ್ಟಕರ ಪರಿಸ್ಥಿತಿ. ಆದರೆ ನಾವೇ ಅದನ್ನು ಸ್ವಂತವಾಗಿ ಬೆಳ್ಕೊಂಡಿದ್ದೆ ಆದರೆ ಜಾನುವಾರು ಸಾಕಣೆ ತುಂಬ ಸುಲಭ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಈ ಮೇವಿನ ಮೌಲ್ಯವರ್ಧನೆ ಮಾಡ್ಕೊಂಡು ನಾವು ಆಹಾರನ ಕೊಡೋದ್ರಿಂದ ನಮ್ಮ ಜಾನುವಾರುಗಳಲ್ಲಿ ಹೆಚ್ಚು ಲಾಭ ಪಡಿಬೋದು, ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ಸರ್? ಸರ್, ಇವಾಗ ರೈತರುಗಳು ಒಣಮೇವಿನ ಮೇಲೆ ಆಧಾರಿತವಾಗಿ ಹೈನುಗಾರಿಕೆ ಅಥವಾ ಪಶುಸಂಗೋಪನೆಯನ್ನು ಮಾಡ್ತಾ ಇದ್ದಾರೆ. ನಾವೇನು ಹೇಳ್ತಾ ಇರತಕ್ಕಂಥದ್ದು ಅಂದರೆ ಒಂದು ಸಣ್ಣ ಒಂದು ಬದಲಾವಣೆಯನ್ನು ಮೇವಿಗೆ ಅಂದರೆ ಒಣಮೇವಿಗೆ ತಂದು ನೀವು ಬಳಸಿದ್ದೇ ಆದರೆ ನಿಮಗೆ ಅದು ಉದಾಹರಣೆಗೆ 1 ರೂಪಾಯಿ ಖರ್ಚು ಮಾಡಿ ನೀವು ಈ ಮೌಲ್ಯವರ್ಧನೆ ಮಾಡಿದರೆ ನಿಮಗೆ 4 ರೂಪಾಯಿ ಲಾಭ ಇದೆ ಅದರಿಂದ. ಹಾಗಾಗಿ ಅದು ಮಾತ್ರ ಅಲ್ಲದೆ ನಿಮಗೆ ಈ ಮೇವಿನ ನಷ್ಟ ಅನ್ನೋ ಒಂದು ವಿಷಯನೇ ಇರೋದಿಲ್ಲ ಇಲ್ಲಿ. ಅಂದರೆ ಪೂರ್ಣ ಪ್ರಮಾಣದಲ್ಲಿ ಮೇವನ್ನು ಜಾನುವಾರುಗಳು ತಿನ್ನೋದ್ರಿಂದ ಮೇವು ನಷ್ಟನೂ ಆಗೋದಿಲ್ಲ, ಜಾನುವಾರುಗಳಿಗೆ ಜೀರ್ಣಕ್ರಿಯೆ ಹೆಚ್ಚಿನ ಪ್ರಮಾಣದಲ್ಲಾಗಿ ಲಾಭಗಳೇ ಹೆಚ್ಚು. ಈ ಪೌಷ್ಟೀಕರಣ ಮಾಡೋದ್ರಿಂದ ಲಾಭಗಳೇ ಹೆಚ್ಚು. ಹಾಗಾಗಿ ಎಲ್ಲ ರೈತ ಬಾಂಧವರು ಮುಂದಿನ ದಿನಗಳಲ್ಲಿ ಈ ಒಣಮೇವು ಪೌಷ್ಟೀಕರಣವನ್ನು ಅಳವಡಿಸ್ಕೋಬೇಕು, ಜೊತೆ ಜೊತೆಗೆ ಈ ರಸಮೇವು ಅಂದರೆ ಅಧಿಕ ಮೇವಿನ ಉತ್ಪಾದನೆ ಇದ್ದಾಗ ರಸಮೇವುಗಳನ್ನು ಮಾಡಿಟ್ಟುಕೊಂಡು ಬೇಸಿಗೆ ಕಾಲದಲ್ಲಿ ಅದನ್ನು ಹಸಿರು ಮೇವಾಗಿ ಬಳಸತಕ್ಕಂಥ ಒಂದು ಪದ್ಧತಿಯನ್ನು ರೈತರು ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯ. ಹೈನುಗಾರಿಕೆ ಮಾಡೋಂಥ ರೈತರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ಈಗ ದೂರವಾಣಿ ಮುಖಾಂತರ ನಮ್ಮನ್ನು ಸಂಪರ್ಕಿಸ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 9591426179. ಇನ್ನೊಮ್ಮೆ ಹೇಳ್ತೀನಿ, 9591426179. ನಾವು ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಲಭ್ಯ ಇರ್ತೀವಿ. ಇಲ್ಲಿ ಆದರೂ ಬಂದು ಮಾಹಿತಿ ತಿಳ್ಕೊಬೋದು, ಇಲ್ಲ ಅಂದರೆ ದೂರವಾಣಿ ಮುಖಾಂತರನೂ ಸಹ ನೀವು ವಿಷಯಗಳನ್ನು ತಿಳ್ಕೊಳ್ಳೋಕೆ ಅವಕಾಶ ಇದೆ. ಭಾಳ ಸಂತೋಷ ಸರ್. ಇಲ್ಲಿವರೆಗೂ ಈ ಮೇವಿನ ಮೌಲ್ಯವರ್ಧನೆ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸಿಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಂಡ್ಲಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ. ಇದುವರೆಗೂ ಮೇವಿನ ಮೌಲ್ಯವರ್ಧನೆ ಕುರಿತು ದಾವಣಗೆರೆ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದ ಡಾ ಜಿಕೆ ಜಯದೇವಪ್ಪ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಲತಾ ಎಸ್. ನಾನು ಸಹಾಯಕ ಪ್ರಾಧ್ಯಾಪಕರು ತೋಟಗಾರಿಕೆ ವಿಭಾಗ ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಿಮ್ಮೊಂದಿಗೆ ವಾಣಿಜ್ಯ ಬೆಳೆಯಾಗಿ ಜರ್ಬೆರ, ಇದರ ಬಗ್ಗೆ 4 ಮಾತುಗಳನ್ನು ಹೇಳಿಕೊಳ್ಳಲು ಇಷ್ಟಪಡುತ್ತೇನೆ. ಜರ್ಬೆರ ಒಂದು ಆಕರ್ಷಕ ಹೂವಾಗಿದ್ದು ಭಾರತವನ್ನು ಒಳಗೊಂಡು ಪ್ರಪಂಚದ ಹಲವಾರು ದೇಶಗಳಲ್ಲಿ ಪ್ರಮುಖವಾದ ಹೂವಿನ ಬೆಳೆಯಾಗಿದೆ. ಜರ್ಬೆರ ವಿವಿಧ ಬಣ್ಣ ಮತ್ತು ಗಾತ್ರಗಳಲ್ಲಿ ದೊರೆಯುತ್ತಿದ್ದು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಹಾಗೂ ವಿದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಈ ಹೂವಿಗೆ ಬೇಡಿಕೆ ಹೆಚ್ಚಾಗುತ್ತಿದ್ದು ಹಸಿರು ಮನೆಗಳಲ್ಲಿ ಇದರ ಬೇಸಾಯವನ್ನು ಮಾಡಲಾಗುತ್ತಿದೆ. ಈ ಹೂವಿಗೆ ಟ್ರಾನ್ಸ್ವಾಲ್ ಡೈಸಿ, ಬಾರ್ಬಟಾನ್ ಡೈಸಿ, ಆಫ್ರಿಕನ್ ಡೈಸಿ ಮುಂತಾದ ಹೆಸರುಗಳಿವೆ. ಹೂವಿನ ದಳಗಳು ವಿಧ ವಿಧವಾದ ಬಣ್ಣಗಳಲ್ಲಿದ್ದು ಮಧ್ಯಭಾಗದಲ್ಲಿ ಕಪ್ಪು ಬಣ್ಣವಿದ್ದರೆ ಅವುಗಳಿಗೆ ಹೆಚ್ಚು ಬೆಲೆ ಸಿಗುತ್ತದೆ. ಅದೇ ರೀತಿ 50-60 cm ಉದ್ದದ ನೇರವಾದ ತೊಟ್ಟು ಇದ್ದಲ್ಲಿ ಉತ್ತಮ ಬೆಲೆ ಸಿಗುತ್ತದೆ. ಜರ್ಬೆರ ಹೂವನ್ನು ಉದ್ಯಾನವನಗಳಲ್ಲಿ, ಹುಲ್ಲಿನ ಆಸುಗಳ ಮೂಲೆಗಳಲ್ಲಿ, ಹೂಮಡಿಗಳಲ್ಲಿ ಹಾಗೂ ದಾರಿಗಳ ಇಕ್ಕೆಲೆಗಳಲ್ಲಿ ಕೂಡ ಬೆಳೆಯುತ್ತಾರೆ. ಮದುವೆ ಮಂಟಪಗಳನ್ನು ಸಿಂಗರಿಸಲು, ಹೂದಾನಿಗಳಲ್ಲಿಡಲು, ಹೂಗುಚ್ಛಗಳನ್ನು ತಯಾರಿಸಲು ಜರ್ಬೆರ ಹೂವನ್ನು ಯಥೇಚ್ಛವಾಗಿ ಉಪಯೋಗಿಸಲಾಗುತ್ತಿದೆ. ಮನೆಯಂಗಳದ ಅಂದವನ್ನು ಇಮ್ಮಡಿಸಲು ಕುಂಡಗಳಲ್ಲಿ ಕೂಡ ಬೆಳೆಯುತ್ತಾರೆ. ಹೂ ತೊಟ್ಟು ಉದ್ದನಾಗಿದ್ದು ಬೇಕಾದ ಅಳತೆಗೆ ಮೊಟಕುಗೊಳಿಸಿ ಬಳಸಬಹುದು. ಇತ್ತೀಚಿನ ದಿನಗಳಲ್ಲಿ ಈ ಹೂವಿಗೆ ಬೇಡಿಕೆ ಹೆಚ್ಚಾಗಿದ್ದು ಅಧಿಕವಾದ ಬೆಲೆಗೆ ಮಾರಾಟಗೊಳ್ಳುತ್ತಿದೆ ಹಾಗೂ ಹೊರದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಈ ಹೂವಿನ ಬೆಳೆಯ ಬೇಸಾಯಕ್ಕೆ ನೀರು ಬಸಿಯುವ ಹಾಗೂ ಫಲವತ್ತಾದ ಕೆಂಪುಗೋಡು ಮಣ್ಣು ಹೆಚ್ಚು ಸೂಕ್ತವಾಗಿರುತ್ತದೆ. ಮಣ್ಣಿನ ರಸಸಾರ 5.5-6.5 ಇದ್ದಲ್ಲಿ ಅತ್ಯುತ್ತಮ. ಈ ಬೆಳೆಗೆ ತಂಪು ಹವಾಗುಣ ಸೂಕ್ತವಾಗಿರುತ್ತದೆ. ಉಷ್ಣಾಂಶವು 20-25°C ಇದ್ದರೆ ಅನುಕೂಲ. ಹೂವಿನ ಗಾತ್ರ ಹೆಚ್ಚಿಸಲು ಹಾಗೂ ಇದರ ಗುಣಮಟ್ಟವನ್ನು ಇಮ್ಮಡಿಪಡಿಸಲು ಹಸಿರು ಮನೆಗಳಲ್ಲಿ ಅಥವಾ ಕಡಿಮೆ ಬೆಲೆಯ ಪ್ಲಾಸ್ಟಿಕ್ ಮನೆಗಳಲ್ಲಿ ಇದರ ಬೇಸಾಯ ಮಾಡಲಾಗುತ್ತಿದೆ. ಮತ್ತೆ ಇದರ ಸಸ್ಯಾಭಿವೃದ್ಧಿ ಬಗ್ಗೆ ತಿಳಿಯುವುದೇನೆಂದರೆ, ಈ ಬೆಳೆಯನ್ನು ಬೀಜದ ಮೂಲಕ ಹಾಗೂ ಕಂದುಗಳ ಮೂಲಕ ವೃದ್ಧಿ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಅಂಗಾಂಶ ಕೃಷಿಯ ಮೂಲಕ ಸಸಿಗಳನ್ನು ಉತ್ಪಾದಿಸಲಾಗುತ್ತಿದೆ. ಬೀಜ ಪದ್ಧತಿ ವಾಣಿಜ್ಯವಾಗಿ ಬಳಕೆಯಲ್ಲಿಲ್ಲ, ಏಕೆಂದರೆ ಬೀಜ ಮೊಳೆಯುವ ಸಾಮರ್ಥ್ಯವನ್ನು 3 ಕಳೆದುಕೊಳ್ಳುತ್ತದೆ. ಅಲ್ಲದೆ ಅದು ಕಷ್ಟದಿಂದ ಕೂಡಿದ ಕೆಲಸವಾಗಿರುತ್ತದೆ. ನಿರ್ಲಿಂಗ ಪದ್ಧತಿ ಸುಲಭ ಅಂತಾನೆ ಹೇಳ್ಬೋದು. ಎಲ್ಲಾ ಸಸಿಗಳು ಒಂದೇ ರೀತಿ ಇರುತ್ತದೆ ಹಾಗೂ ತಾಯಿ ಗಿಡದ ಬುಡದಲ್ಲಿರುವ ಮರಿ ಸಸಿಗಳನ್ನು ಬೇರ್ಪಡಿಸಿ ನಾಟಿ ಮಾಡಲು ಕೂಡ ಬಳಸಬಹುದು. ಭೂಮಿನ 2-3 ಸಾರಿ ಆಳವಾಗಿ ಉಳುಮೆ ಮಾಡಿ ಹೆಂಟೆಗಳನ್ನ ಬಡ್ದು ಪುಡಿ ಮಾಡಿ ಕಳೆ ಕಸಗಳನ್ನ ತೆಗೆದು ಅನುಕೂಲಕ್ಕೆ ತಕ್ಕಷ್ಟು ಉದ್ದ ಮತ್ತೆ 90 cm ಅಗಲ ಮತ್ತೆ 30-45 cm ಎತ್ತರ ಇರುವಂತೆ ಮಡಿಗಳನ್ನ ಸಿದ್ಧಗೊಳಿಸಿ 1 m² ಮಡಿಗೆ 7-10 kg ಚೆನ್ನಾಗಿ ಕಳಿತ ಸಗಣಿ ಗೊಬ್ಬರ ಇಲ್ಲವೇ ಕಾಂಪೋಸ್ಟ್ ಹರಡಿ ಮಣ್ಣಿನಲ್ಲಿ ಬೆರೆಸಬೇಕು. ಇದರ ಜೊತೆಗೆ ಮರಳು ಮತ್ತು ತೆಂಗಿನ ನಾರಿನ ಪುಡಿಗಳನ್ನ 1:1 ಒಂದರಂತೆ ಸೇರಿಸಬೇಕು. ನಂತರ ಸಸಿಗಳನ್ನ ಸಾಲಿನಲ್ಲಿ ಸಾಲಿಗೆ 30 ಸೆಂಟಿಮೀಟರ್ ಮತ್ತು ಸಸಿಯಿಂದ ಸಸಿಗೆ 30 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು. ಮತ್ತೆ ಸಸಿಗಳನ್ನ ನಾಟಿ ಮಾಡಲು ಜೂನ್ ಹಾಗೂ ಜುಲೈ ಸರಿಯಾದ ಕಾಲ. ನಾಟಿ ಮಾಡಿದ ನಂತರ ಹಗುರವಾಗಿ ನೀರು ಕೊಡಬೇಕಾಗುತ್ತೆ. ಹೂವಿನ ಗುಣಮಟ್ಟವನ್ನು ಕಾಪಾಡಲು ಹಾಗೂ ಇಳುವರಿಯನ್ನು ಹೆಚ್ಚಿಸಲು ಪೋಷಕಾಂಶ ನಿರ್ವಹಣೆ ಅತ್ಯಗತ್ಯ. ಹೂ ಬಿಡುವ ಸಮಯದಲ್ಲಿ 30 ಗ್ರಾಂ ಸಾರಜನಕ ಮತ್ತೆ 17 ಗ್ರಾಂ ರಂಜಕ 70 ಗ್ರಾಂ ಪೊಟ್ಯಾಷನ್ನ ಪ್ರತಿ ತಿಂಗಳು ಪ್ರತಿ ಚದುರ ಮೀಟರ್ಗೆ ಕೊಟ್ಟಲ್ಲಿ ಉತ್ತಮ ಗುಣಮಟ್ಟದ ಹೂವನ್ನ ಪಡಿಬಹುದು. ಸಸಿಗಳನ್ನ ನಾಟಿ ಮಾಡಿದ ಸುಮಾರು 3 ತಿಂಗಳ ನಂತರ ಹೂ ಬಿಡಲು ಪ್ರಾರಂಭಿಸುತ್ತೆ ಮತ್ತೆ ಈ ಬೆಳೆಯ ಅವಧಿ 24-30 ತಿಂಗಳ ಮತ್ತೆ 1 ವರ್ಷಕ್ಕೆ ಸರಾಸರಿ ಗಿಡವೊಂದಕ್ಕೆ 20 ಹೂಗಳು ಹರಳುತ್ತವೆ ಮತ್ತೆ ಚದುರ ಮೀಟರ್ಗೆ 100-200 ಹೂಗಳು ಸಿಗುತ್ತವೆ ಅಂತಾನೆ ಹೇಳ್ಬೋದು. ಹೆಚ್ಚಿನ ಮಾಹಿತಿಯನ್ನ ತಿಳಿಬೇಕು ಅಂತಂದ್ರೆ 8095836162 ಕರೆ ಮಾಡಿ. ನಮಸ್ಕಾರ. ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಕೇಳಿ ಜನಪದ ಗೀತೆಯನ್ನು.